ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣದ ಅನುಭವ ಕುರಿತು ಅಡ್ಡೂರು ಕೃಷ್ಣರಾವ್ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಮೂಡಿಬರಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ವ್ಯಸನ ಇವೆಲ್ಲವೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಇವುಗಳಿಂದ ದೂರವಿದ್ದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸಹಾಯಕ್ಕಾಗಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರು ದೂರವಾಣಿ ಸಂಖ್ಯೆ 0824243818 ಸಂಪರ್ಕಿಸಿ. ಜೂನ್ 26ರಂದು ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅಕ್ರಮ ಕಳ್ಳಸಾಗಾಣಿಕೆ ತಡೆಗಟ್ಟುವ ಸಲುವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗದ ಪ್ರಕಟಣೆ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಕೃಷಿ ಬಾಂಧವರಿಗಾಗಿ ಪ್ರಮುಖ ಸೂಚನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನು ಪಡೆಯಿರಿ. ಯೋಜನೆಯಲ್ಲಿ ಸೇರಿಕೊಳ್ಳುವುದು ಅತ್ಯಂತ ಸುಲಭವಾಗಿರುತ್ತದೆ. ನಿಮ್ಮ ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಸಿಎಸ್ಸಿ ಕೇಂದ್ರವನ್ನು ಸಂಪರ್ಕಿಸಿ. ನಿಶ್ಚಿಂತರಾಗಿ ಬೆಳೆ ವಿಮೆಯನ್ನು ಮಾಡಿಸಿ ಹಾಗೂ ಚಿಂತಾಮುಕ್ತರಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ಶುಲ್ಕರಹಿತ ನಂಬರ್ 1800123230ಗೆ ಕರೆ ಮಾಡಿ. ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ಷರತ್ತುಗಳು ಅನ್ವಯಿಸುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ ಕೆಸಿಸಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. ಕೆಸಿಸಿ ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಕೃಷಿ ಬಾಂಧವರಿಗಾಗಿ ಪ್ರಮುಖ ಸೂಚನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನು ಪಡೆಯಿರಿ. ಯೋಜನೆಯಲ್ಲಿ ಸೇರಿಕೊಳ್ಳುವುದು ಅತ್ಯಂತ ಸುಲಭವಾಗಿರುತ್ತದೆ. ನಿಮ್ಮ ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಸಿಎಸ್ಸಿ ಕೇಂದ್ರವನ್ನು ಸಂಪರ್ಕಿಸಿ. ನಿಶ್ಚಿಂತರಾಗಿ ಬೆಳೆ ವಿಮೆಯನ್ನು ಮಾಡಿಸಿ ಹಾಗೂ ಚಿಂತಾಮುಕ್ತರಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ಶುಲ್ಕರಹಿತ ನಂಬರ್ 1800123230ಗೆ ಕರೆ ಮಾಡಿ. ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ಷರತ್ತುಗಳು ಅನ್ವಯಿಸುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ರೈತ ಬಂಧುಗಳೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಇದೀಗ ಕೃಷಿ ಯಾಂತ್ರೀಕರಣದ ಅನುಭವ ಕುರಿತು ಅಡ್ಡೂರು ಕೃಷ್ಣರಾವ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಅಡ್ಡೂರು ಕೃಷ್ಣರಾವ್ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಕ್ಷೇತ್ರ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ ಅಂತ ಕೇಳಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಕೂಲಿ ಕಾರ್ಮಿಕರ, ಅದರಲ್ಲೂ ಕೂಡ ಒಂದು ರೀತಿಯ ತಂತ್ರಜ್ಞಾನ ಬೇಕಾಗಿರುವಂತಹ ಕೂಲಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಕೆಲಸ ನಿರೀಕ್ಷಿಸಿದಷ್ಟು ಆಗ್ತಾ ಇಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಈ ಕೃಷಿ ಯಾಂತ್ರೀಕರಣದ ಒಂದು ಸಾಧ್ಯತೆ ಮತ್ತು ಅದರ ಒಂದು ಅಗತ್ಯತೆ ಎಷ್ಟು? ಕೃಷಿಯಲ್ಲಿ ಇವತ್ತು ಕಾರ್ಮಿಕರ ಕೊರತೆ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ನನ್ನ ಅನುಭವದಲ್ಲಿ ಹೇಳುವಂಥದ್ದಿದ್ರೆ, ನಮಗೆ ಯಾವುದೇ ಒಂದು ಅದು ಭತ್ತ ಬೆಳೆಸುವಂಥದ್ದಿರ್ಬೋದು, ಆಹಾರ ಧಾನ್ಯಗಳನ್ನು ಅಥವಾ ತೆಂಗಿನ ತೋಟವೋ ಅಡಕೆ ತೋಟವೋ ಅಲ್ಲಿಯ ಕೆಲಸಗಳಿರ್ಬೋದು, ಅದನ್ನು ಮಾಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ಬರ್ತದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಯಂತ್ರಗಳು ಅಥವಾ ಮಧ್ಯಮ ಗಾತ್ರದ ಯಂತ್ರಗಳು ರೈತರಿಗೆ ಬಹಳ ಅನುಕೂಲವನ್ನು ಒದಗಿಸಿಕೊಡ್ತವೆ. ಇದು ನನ್ನ ಖಾಸ ಅನುಭವ. ಈಗ ಸಾಮಾನ್ಯವಾಗಿ ಯಾಂತ್ರೀಕರಣ ಅಂದ ತಕ್ಷಣ ದೊಡ್ಡ ದೊಡ್ಡ ಒಂದು ಕೃಷಿ ಸಾಧನಗಳ ಬಗ್ಗೆ ನಾವು ಯೋಚನೆ ಮಾಡಬಹುದು. ಆದರೆ ಸಣ್ಣ ಪುಟ್ಟ ಕೈಯಿಂದಲೂ ಕೂಡ ಚಲಿಸುವಂತಹದ್ದು ಅಥವಾ ಉಪಯೋಗಿಸುವಂತಹ ಅಂತ ಸಾಧನಗಳು ಇನ್ನಷ್ಟು ಬರಬೇಕಾಗಿದೆ. ಈಗಾಗಲೇ ಕೆಲವೊಂದಷ್ಟು ಬಂದಿದೆ. ವ್ಯಕ್ತಿಗತವಾಗಿ ನಿಮ್ಮ ಒಂದು ಅನುಭವ ಏನು ಈ ಕೃಷಿ ಸಾಧನಗಳ ಬಳಕೆಯಲ್ಲಿ? ನಾನು ಹಲವಾರು ಬಹಳ ಸರಳವಾದಂತಹ ಸಾಧನಗಳನ್ನು ಯಂತ್ರಗಳನ್ನು ಉಪಯೋಗಿಸ್ತಾ ಇದ್ದೇನೆ. ಈಗ ಒಂದನೇದು ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಆ ತೆಂಗಿನಕಾಯಿ ಸಿಪ್ಪೆ ಸುಲಿಯುವಂಥದ್ದು. ಆಯ್ತಾ, ಅದರಲ್ಲಿ ಏನಂತ ಹೇಳಿದರೆ ಒಂದು ಚೌಕಟ್ಟಿದೆ, ಅದರಲ್ಲಿ ಒಂದು ಸ್ತಂಭ ಇದೆ, ಆ ಸ್ತಂಭದ ತುದಿಯಲ್ಲಿ ಎರಡು ಈಟಿ ಆಕಾರದ ಎರಡು ಮುಳ್ಳುಗಳಿದ್ದಾವೆ. ಬಲಗಡೆಯ ಮುಳ್ಳಿಗೆ ಒಂದು ಹಿಡಿ ಇದೆ. ನಾವು ತೆಂಗಿನಕಾಯಿ ಅದಕ್ಕೆ ಚುಚ್ಚಿ ಬಲಗಡೆಯ ಹಿಡಿಯನ್ನು ಕೆಳಕ್ಕೆ ತಳ್ಳಿದ ಕೂಡಲೇ ಅದು ತೆಂಗಿನಕಾಯಿಯ ಸಿಪ್ಪೆ ಬಿಚ್ಚಿಕೊಳ್ಳುತ್ತದೆ. ಹೀಗೆ ಇನ್ನೊಂದು ಎರಡು ಸಲ ಮಾಡಿದರೆ ನಮಗೆ ಒಂದು ತೆಂಗಿನಕಾಯಿಯ ಸಿಪ್ಪೆ ಸುಲಿಲಿಕ್ಕೆ ಆಗ್ತದೆ. ಯಾರು ಸಮೇತ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಒಂದು ಅರ್ಧ ಗಂಟೆಯಲ್ಲಿ ಇದನ್ನು ಪಳಗಲಿಕ್ಕೆ ಆಗ್ತದೆ. ನಮ್ಮ ಕೆಲಸ ಬಾವಿಯಿಂದ ನೀರನ್ನು ಸೇದು ಹೆಚ್ಚು ಶ್ರಮವನ್ನು ಹಾಕಿಯೂ ಕೂಡ ಕೊಡಪ್ಪ ಅಲ್ಲಿಂದ ನೀರು ಎಳಿಬಹುದು. ಆದ್ರೆ ಇದು ಬಹಳ ಕಡಿಮೆ ಶ್ರಮವನ್ನು ಹಾಕೊಂಡು ಕಾಯಿಯನ್ನು ಸುಲಿಬಹುದು. ಇದರದ್ದು ಇನ್ನೊಂದು ಅನುಕೂಲ ಏನಂತ ಹೇಳಿದ್ರೆ ನಮ್ಮ ತೆಂಗಿನ ತೋಟದಲ್ಲಿ ಆ ತೆಂಗಿನ ಗರಿಗಳು ಬೆಳೀತವೆ, ಸೋಗೆ ಅಂತ ಹೇಳ್ತೇವೆ. ಅದರ ಬುಡದ ಭಾಗ ಬಹಳ ದಪ್ಪವಾಗಿರ್ತದೆ, ಅದಕ್ಕೆ ಕೊತ್ತಳಿಗೆ ಅಂತ ಹೇಳ್ತೇವೆ. ಅದನ್ನ ಕತ್ತಿಯಲ್ಲಿ ತುಂಡರಿಸುವಂತದ್ದು ಬಹಳ ಕಷ್ಟದ ಕೆಲಸ. ಅದನ್ನ ಸಮೇತ ಈ ತೆಂಗಿನ ಕಾಯಿಯ ಸಿಪ್ಪೆ ಸುಲಿಯುವ ಸಾಧನದಲ್ಲಿ ನಾವು ಸೀಳಿ ಸೀಳಿ ಹಾಕಬಹುದು ಬಹಳ ಸುಲಭವಾಗಿ. ಹೌದು, ಇದು ಅದರದ್ದು ಇನ್ನೊಂದು ಉಪಯೋಗ ನಾನು ಕಂಡುಕೊಂಡದ್ದು. ಅದೇ ರೀತಿಯಲ್ಲಿ ಇನ್ನೊಂದು ಈ ತೆಂಗಿನ ಮರ ಹತ್ತುವಂತಹ ಸಾಧನ ಆಯ್ತಾ, ಅದು ತೆಂಗಿನಕಾಯಿ ಸಿಪ್ಪೆ ಸುಲಿಯುದಿರಲಿ ಅಥವಾ ಈ ತೆಂಗಿನ ಮರ ಹತ್ತುವ ಸಾಧನ ಇರಲಿ, ಇದರಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ, ಇದನ್ನ ಅಭಿವೃದ್ಧಿಪಡಿಸಿದವರು, ಈ ವಿನ್ಯಾಸವನ್ನ ಜಗತ್ತಿಗೆ ಕೊಟ್ಟವರು, ಅವರು ಅನಾಮಧೇಯರು. ಅಥವಾ ಈ ಮರಹತ್ವ ಯಂತ್ರವನ್ನು ಅಭಿವೃದ್ಧಿಪಡಿಸಿದವರು ಕೇರಳದ ಕಾಸರಗೋಡಿನ ಮುತ್ತುಕೊಳ್ಳುತ್ತಿಲ್ಲ ಜೋಸೆಫ್ ಅಂತೇಳಿ. ಅವರು ಶಾಲೆಗೆ ಹೋದವರಲ್ಲ, ಅವ್ರದ್ದೊಂದು ವರ್ಕ್ಶಾಪ್, ಸೇಂಟ್ ಮೇರಿಸ್ ವರ್ಕ್ಶಾಪ್ ಅಂತೇಳಿ. ಅಲ್ಲಿ ಹೀಗೆ ಸಣ್ಣ ಪುಟ್ಟ ಯಂತ್ರೋಪಕರಣಗಳದ್ದೆಲ್ಲ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಇಡೀ ಜಗತ್ತು ತೆಂಗಿನ ಮರ ಹತ್ತಲಿಕ್ಕೆ ಒಂದು ಏಣಿ ಇಟ್ಟುಕೊಂಡು, ಅಂದ್ರೆ ಬಲಗಾಲನ್ನು ಎಡಗಾಲನ್ನು ಒಂದೇ ಏಣಿಯಲ್ಲೇ ಇಟ್ಟುಕೊಂಡು ಹತ್ತುವಂಥದ್ದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಇವರಿಗೆ ಒಂದು ಐಡಿಯಾ ಬಂತು. ಬಲಗಾಲಿಗೊಂದು ಏಣಿ, ಎಡಗಾಲಿಗೊಂದು ಏಣಿ ಯಾಕೆ ಇರಬಾರ್ದು ಅಂತ ನೋಡಿ, ಅದೊಂದು ಅದ್ಭುತವಾದ ಐಡಿಯಾ. ಆ ಐಡಿಯಾದಿಂದಲೇ ಈ ತೆಂಗಿನ ಮರ ಹತ್ತುವ ಸಾಧನವನ್ನು ಅವರಿಗೆ ರೂಪಿಸಲಿಕ್ಕೆ ಸಾಧ್ಯ ಆಯಿತು. ಈಗ ಅದರಲ್ಲಿ ತುಂಬಾ ಸುಧಾರಣೆಗಳಾಗಿದ್ದಾವೆ. ಈಗ ಉದಾಹರಣೆಗೆ ನಮ್ಮ ಪಾದವನ್ನು ಇಡುವಂತ ಒಂದು ಅಲ್ಲಿ ಸ್ಟೆಪ್ ಇದೆ, ಆ ಸ್ಟೆಪ್ಪಿಗೆ ಒಂದು ನಮ್ಮ ಪಾದವನ್ನು ಆವರಿಸಿಕೊಳ್ಳುವಂತ ಒಂದು ಕವಚ ಇದೆ, ಅದರಿಂದಾಗಿ ಮರ ಹತ್ತುವಾಗ ಆ ಸ್ಟೆಪ್ಪಿನಿಂದ ಜಾರಲಿಕ್ಕಿಲ್ಲ. ಇನ್ನೊಂದು, ಮರ ಹತ್ತಿ ತುದಿಗೆ ಹೋದ ನಂತರ ಆ ತೆಂಗಿನ ಮರದ ಕಾಂಡವನ್ನು ಸುತ್ತಿ ಬರುವಂತ ಉಕ್ಕಿನ ವೈರ್ ಇದೆ ನೋಡಿ, ಸರಿ, ಅದರ ಲಾಕ್ ಅನ್ನು ಹಾಕಿಕೊಂಡ್ರೆ ಅದು ಭದ್ರವಾಗಿ ನಿಲ್ತದೆ. ಮರ ಹತ್ತಿದವನ ಎರಡು ಕೈಗಳು ಬಿಡುವಾಗ್ತದೆ, ಅವನು ಆರಾಮದಲ್ಲಿ ತೆಂಗಿನಕಾಯಿಗಳನ್ನು ಕೊಯ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಲ ನನಗೆ ಏನಾಯ್ತು ಅಂತ ಹೇಳಿದ್ರೆ, ಇದನ್ನು ನಾನು ಖರೀದಿ ಮಾಡಿದ ಈ ಏಪ್ರಿಲ್ನಲ್ಲಿ, ನನಗೆ ಫೆಬ್ರವರಿ ತಿಂಗಳಿನಿಂದ ಒಬ್ಬನೇ ಒಬ್ಬನು ತೆಂಗಿನಕಾಯಿ ಕೊಯ್ಯುವವನು ಸಿಗಲಿಲ್ಲ. ಯಾವಾಗಲೂ ಬರುವವನು ಅಷ್ಟೊತ್ತಿಗೆ ಕೊರೋನಾ ವೈರಸ್ಸಿನ ಲಾಕ್ಡೌನ್ ಆಗಿ ಅವನಿಗೆ ಬರಲಿಕ್ಕೂ ಆಗಲಿಲ್ಲ. ಇನ್ನು ಎಂತ ಮಾಡೋದಪ್ಪ, ತೆಂಗಿನಕಾಯಿಗಳು ಬಿದ್ದೋಗ್ತಾ ಇತ್ತು, ಹಾಗೆ ಕದ್ದು ಹೋಗ್ತಾ ಇತ್ತು. ಕೊನೆಗೆ ಅಲ್ಲಿ ಗದಗದಿಂದ ನಮ್ಮ ಅಡ್ಡೂರಿಗೆ ಒಬ್ಬ ಬಂದವನು ಒಬ್ಬ ಇದ್ದ, ಅವನ ಹತ್ರ ಕೇಳಿದೆ, ನೋಡು ಮಾರೆ, ನಮ್ಮದು ತೆಂಗಿನ ತೋಟ ಇದೆ, ಮರಗಳು ನೋಡಿದ್ದಿ, ನೀನು ತೆಂಗಿನ ಮರ ಹತ್ತಲಿಕ್ಕೆ ಕಲಿತೀಯಾ, ಇದೊಂದು ಹೊಸ ವಿದ್ಯೆ ನಿನಗೆ ಅಂತ. ಅವನು ಒಪ್ಪಿಕೊಂಡ. ಆ ಯುವಕ, ನಾನು ಅವನಿಗೆ ತೆಂಗಿನ ಮರ ಹತ್ತುವ ಯಂತ್ರವನ್ನು ಖರೀದಿಸಿ ಕೊಂಡೋಗಿ ಎರಡು ಗಂಟೆ ಅವನಿಗೆ ನಾನು ತರಬೇತಿ ಕೊಟ್ಟೆ. ಅಂದ್ರೆ ನಾನು ಅವನಿಗೆ ಒಂದು ಪ್ರೋತ್ಸಾಹ ಕೊಡ್ತಿದ್ದೆ, ಏನು ಯೋಚನೆ ಮಾಡಬೇಡ, ಅವನು ದೊಡ್ಡ ಮರಗಳ ಅರ್ಧಕ್ಕೆ ಹತ್ತಿ ಇಳಿಯುವುದು ಅಂತೇಳಿ ಅಭ್ಯಾಸ ಮಾಡಿಕೊಂಡು ಒಂದು ಎರಡು ಗಂಟೆ ಅಭ್ಯಾಸ ಮಾಡಿದ. ಆ ನಂತರ ಮರಗಳನ್ನು ಹತ್ತಲಿಕ್ಕೆ ಶುರು ಮಾಡಿದ. ಮೂರನೇ ದಿವಸಕ್ಕೆ ಆಗುವಾಗ ಅವನು ಯಾವುದೇ ಪಳಗಿದ ತೆಂಗಿನ ಮರ ಹತ್ತುವವರ ಹಾಗೆ ಆತ್ಮವಿಶ್ವಾಸದಿಂದ ಹತ್ತುತ್ತಿದ್ದ. ನೋಡಿ, ಇಲ್ಲಿ ಗಮನಿಸಬೇಕಾದ ಏನಂದ್ರೆ, ಏನೂ ಹಿನ್ನೆಲೆ ಇಲ್ಲದವನಿಗೆ, ಗದಗ ಅಂತ ಹೇಳಿದ್ರೆ ಅದು ತೆಂಗು ಬೆಳೆಯುವ ಪ್ರದೇಶ ಅಲ್ಲ, ಅಲ್ಲಿಂದ ಬಂದವನಿಗೆ ಸಮೇತ ಒಂದು ಎರಡು ಗಂಟೆಯಲ್ಲಿ ಕಲೀಲಿಕ್ಕೆ ಆಗುವಂತಹ ಒಂದು ಅವಕಾಶವನ್ನು ಬಹಳ ಸರಳವಾದದ್ದು. ನಮ್ಮ ಕೊಯ್ಲು ಎಲ್ಲ ಅದರಿಂದಾಗಿ ಬಹಳ ಸುಲಭವಾಗಿ ಆಯ್ತದು. ಈ ಹಂತದಲ್ಲಿ ಇನ್ನೊಂದೆರಡು ಪ್ರಶ್ನೆಯನ್ನು ಸೇರಿಸಬೇಕು. ಈಗ ಸುರಕ್ಷತೆಯ ದೃಷ್ಟಿಯಿಂದ ಏನೇನು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಅಂತಂದ್ರೆ, ತೆಂಗಿನ ಮರ ಹತ್ತುವಂತಹ ಸಾಧನ ಬಳಸುವ ಸಂದರ್ಭದಲ್ಲಿ ಅಲ್ಲಿ ಅದನ್ನ ತೆಂಗಿನ ಮರದ ಕಾಂಡಕ್ಕೆ ಆ ತೆಂಗಿನ ಮರ ಹತ್ತುವ ಯಂತ್ರದ ಸರಿಗೆ ಬರ್ತದೆ, ಅದನ್ನ ಸರಿಯಾಗಿ ಸಿಕ್ಕಿಸಿಕೊಳ್ಬೇಕಾಗ್ತದೆ. ಅಲ್ಲಿ ಯು ಆಕಾರದ ಕೊಕ್ಕೆ ಇರುವ ಕಾರಣ ಸರಿಯಾಗಿ ಸಿಕ್ಕಿಸಿದ್ರೆ ಏನು ತೊಂದರೆ ಆಗುದಿಲ್ಲ, ಮತ್ತು ಅವಸರ ಮಾಡಬಾರದು. ಅದು ಹತ್ತುವಾಗಿರಲಿ ಇಳಿಯುವಾಗಿರಲಿ ಅವಸರ ಮಾಡಬಾರದು. ಅವರು ಆ ಯಂತ್ರ ಹೇಗೆ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದೆ ಅಥವಾ ಕೆಳಕ್ಕೆ ಕೆಳಕ್ಕೆ ಬರ್ತಾ ಇದೆ ಅನ್ನೋದನ್ನು ಅವರು ನೋಡಿಕೊಂಡೇ ಬಂದ್ರೆ, ಈಗ ನಾನು ಹೇಳಿದಾಗೆ ಅವನು ಏನೂ ಇದರದ್ದು ಅನುಭವ ಇಲ್ಲದವನು, ಹಿನ್ನೆಲೆ ಇಲ್ಲದವನು, ಅವನು ಬಹಳ ಆತ್ಮವಿಶ್ವಾಸದಿಂದ ಹತ್ತಿಳಿಯಲಿಕ್ಕೆ ಸಾಧ್ಯ ಆಯ್ತು. ಅದು ಬಹಳ ಸಂಪೂರ್ಣ ಸುರಕ್ಷಿತವಾದಂತ ಒಂದು ಸಾಧನ ಅಂತ ಹೇಳಿ ನನಗೆ ಅನಿಸ್ತದೆ. ಎಡಕಾಲು ಮತ್ತು ಬಲಕಾಲಿಗೆ ಪ್ರತ್ಯೇಕವಾದಂತಹ ಏಣಿಗಳಾಗಿ ಅದನ್ನ ಎಳ್ಕೊಂಡು ಮೇಲೆ ಹೋಗ್ತಾ. ಹೌದು, ಬಹಳ ಸುಲಭವಾಗಿದೆ ಅದು. ಒಂದು ಸ್ಟೀಲ್ನ ಫ್ರೇಮ್, ಅದು ಸ್ಟೀಲ್ನ ಫ್ರೇಮ್ನ ಬುಡದಲ್ಲಿ ಹೆಜ್ಜೆಗಳನ್ನ ನಮ್ಮ ಎಡಪಾದವನ್ನ ಬಲಪಾದವನ್ನ ಇಡ್ಲಿಕ್ಕೆ ಒಂದೊಂದು ಸ್ಟೆಪ್ ಇದೆ, ಆ ಸ್ಟೆಪ್ಪಿಗೆ ತಗಲಿಕೊಂಡು ಒಂದು ಸರಿಗೆ ಬರ್ತದೆ, ಉಕ್ಕಿನ ಸರಿಗೆ. ಆ ಸರಿಗೆಯನ್ನು ತೆಂಗಿನ ಮರದ ಕಾಂಡಕ್ಕೆ ಸುತ್ತಿ ಆಯ್ತಾ, ಬಲಭಾಗದ್ದನ್ನು ಎಡಭಾಗದಿಂದ ತಂದು ಪುನಃ ಬಲಭಾಗಕ್ಕೆ ತಂದು ಸಿಕ್ಕಿಸಿಕೊಂಡ್ರೆ ಅದು ಅದರಲ್ಲಿ ಹೆಜ್ಜೆ ಇಟ್ಟ ಕೂಡಲೇ ಏನಾಗ್ತದೆ, ಬಿಗಿ ಆಗ್ತದೆ. ಅದೇ ಇದ್ರ ತಂತ್ರ ಅಷ್ಟೇ. ಆಮೇಲೆ ಅದನ್ನ ಅದರ ಮೇಲ್ಭಾಗದಲ್ಲಿ ಹಿಡಿ ಇದೆ, ಆ ಹಿಡಿಯಲ್ಲಿ ಅದನ್ನು ಎತ್ತಿಕೊಂಡ್ರೆ ಅದು ಮೇಲಕ್ಕೆ ಹೋಗ್ತದೆ. ಹಾಗಾಗಿ ಸುರುವಿಗೆ ಎಡಗಾಲನ್ನು ಇಟ್ಟುಕೊಂಡ್ರೆ ಅದಕ್ಕೆ ಭಾರ ಬಿದ್ದಿರ್ತದೆ, ಅದು ಬಿಗಿಯಾಗಿರ್ತದೆ. ಬಲ ಕಾಲಿದನ್ನು ಅದನ್ನು ಸ್ವಲ್ಪ ಮೇಲೆ ಮಾಡಿ ಅದರ ಮೇಲೆ ಬಲಪಾದವನ್ನು ಇಟ್ಟಾಗ ನಮ್ಮ ದೇಹದ ತೂಕ ಎಲ್ಲ ಅದಕ್ಕೆ ಬಿದ್ದಾಗ ಬಲ ಪಾದದ ಸಾಧನದ ಭಾಗ ಅದು ಬಿಗಿಯಾಗ್ತದೆ ಮರಕ್ಕೆ. ಆಗ ಎಡಗಾಲಿದ್ದನ್ನು ಮೇಲೆ ಮಾಡಿಕೊಂಡು ಹೋದರೆ ಆಯ್ತು. ಆಮೇಲೆ ಈಗ ಮಳೆಗಾಲದಲ್ಲಿ ತೆಂಗಿನ ಮರ ಜಾರತದಲ್ಲ, ಅಂತ ಸಂದರ್ಭದಲ್ಲಿ ಕೂಡ ಇದನ್ನು ಬಳಸಬಹುದು ಹೇಗೆ ಅಂದ್ರೆ, ಮಳೆ ಬರ್ತಾ ಇರುವಾಗಲೇ ಇದರಲ್ಲಿ ಹತ್ತಲಿಕ್ಕೆ ಅದು ಕಷ್ಟ ಆಗ್ತದೆ, ಯಾಕಂದ್ರೆ ಮೇಲೆ ನೋಡಿಕೊಂಡು ಹತ್ತಬೇಕಾಗ್ತದೆ, ಕಣ್ಣಿಗೆಲ್ಲ ನೀರು ಬೀಳ್ತದೆ. ಇಲ್ಲದಿದ್ರೆ ಮಳೆಗಾಲದಲ್ಲಿಯೂ ಇದರಲ್ಲಿ ಹತ್ತಬಹುದು. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಸುಮಾರು ಒಂದು ವಾರವೋ ಎರಡು ವಾರವೋ ಮಳೆ ಬಂದ ನಂತರ ಕೆಲವು ತೆಂಗಿನ ಮರಗಳಲ್ಲಿ ಸ್ವಲ್ಪ ಪಾಚಿ ಬೆಳೀತದೆ. ಅಂತ ಸಂದರ್ಭದಲ್ಲಿ ಇದನ್ನು ಹತ್ತುವುದು ಅದು ನಾಟ್ ಅಡ್ವೈಸಬಲ್, ಅದು ಸುರಕ್ಷತೆ ಒಣಗಿದ್ರೆ ಹನಿ ಮಳೆ ಬರುವಾಗೆಲ್ಲ ಮತ್ತು ಮರದಲ್ಲಿ ಪಾಚಿ ಇಲ್ಲದಿದ್ರೆ ಹತ್ತಬಹುದು. ಆದರೆ ಈ ಸ್ವಲ್ಪ ಬಾಗಿದ ಮರಗಳಿಗೆ ಹತ್ತುವುದು ಸ್ವಲ್ಪ ನಾಜುಕಿನ ಕೆಲಸ, ಅದಕ್ಕೆ ಸ್ವಲ್ಪ ಅನುಭವ ಬೇಕಾಗ್ತದೆ. ನೇರವಾಗಿ ಅಥವಾ ಒಂದು 5 ಡಿಗ್ರಿ 10 ಡಿಗ್ರಿ ವಾಲಿದಂತ ಮರಗಳನ್ನು ಬಹಳ ಸುಲಭವಾಗಿ ಹತ್ತಬಹುದು. ಇದಲ್ಲದೆ ಬೇರೆ ಬೇರೆ ನನ್ನ ಹತ್ರ ಇರುವಂತದ್ದು ಒಂದು ಯಂತ್ರ, ನಾನೀಗ ಸಣ್ಣ 10 ವರ್ಷದಿಂದ ಬಳಸುವಂತದ್ದು, ಅದು ಬೊಂಡ ಅಥವಾ ಎಳನೀರು ಅಂತ ನಾವು ಏನ್ ಹೇಳ್ತೇವೆ, ಅದನ್ನು ತೂತು ಮಾಡುವಂತದ್ದು. ಬಹಳ ಸರಳವಾದ ಸಾಧನ ಇದು ಸಮೇತ. ನಾವು ಇಲ್ಲಿ ಉಡುಪಿ ಜಿಲ್ಲೆಯ ಸಾಲಿಗ್ರಾಮ ಅಂತ ನಾವು ಹೇಳ್ತೇವೆ, ಕೋಟ ಸಾಲಿಗ್ರಾಮ, ಅಲ್ಲಿರುವ ಮಂಟಪ ಉಪಾಧ್ಯಾಯರು ಇದನ್ನು ಅಭಿವೃದ್ಧಿಪಡಿಸಿದ್ದು. ಇದರಲ್ಲೂ ಅಷ್ಟೇ, ಇದರ ಉದ್ದ ಸುಮಾರು ಬಹಳ, ಇದು ಒಂದು ನಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವಂತ ಒಂದು ಸಾಧನ ಇದು. ಆಯ್ತಾ, ಇದರಲ್ಲಿ ಅಷ್ಟೇ ಅಷ್ಟೇ ಗ್ಯಾಸ್ ಲೈಟರ್ನ ಹಾಗೆ ಕಾಣ್ತದೆ. ಬಹಳ ಕರೆಕ್ಟ್ ಆಗಿ ನೀವು ಹೇಳಿದ್ದೀರಿ. 1.5 ಇಂಚು ಉದ್ದ ಇದೆ ಅದು, ಮಧ್ಯದಲ್ಲಿ ಒಂದು ಹಿಡಿ ಇದೆ. ಆ ಹಿಡಿಯ ಇನ್ನೊಂದು ತುದಿಯಲ್ಲಿ ಒಂದು ಪೈಪ್ ಇದೆ. ಆ ಪೈಪು ನಿಜವಾಗಿ ಈ ಬೊಂಡವನ್ನು ತೂತು ಮಾಡುವಂತ ಒಂದು ಸಾಧನ. ಅದರ ತುದಿ ಬಹಳ ಹರಿತವಾಗಿದೆ. ನಾವು ಹಿಡಿಯನ್ನು ಹಿಡಿದುಕೊಂಡು ಈ ತೂತು ಮಾಡುವಂತ ಪೈಪನ್ನ ಬೊಂಡದ ನೆತ್ತಿಗೆ ಇಟ್ಟು ತಿರುಗಿಸ್ತಾ ಹೋದಾಗೆ ಅದು ತೂತು ಮಾಡಿಕೊಳ್ತಾ ಹೋಗ್ತದೆ. ಆಗ ಅದರ ಸಿಪ್ಪೆಯ ತುಂಡುಗಳು ತುಂಡಾಗ್ತಾ ಆಗ್ತಾ ಈ ಪೈಪಿನ ಒಳಗೆ ಸೇರಿಕೊಳ್ತದೆ. ಈ ಸಾಧನದ ಇನ್ನೊಂದು ಬದಿಯಲ್ಲಿ ಇನ್ನೊಂದು ಎರಡನೇ ಒಂದು ಪೈಪ್ ಇದೆ, ಅದು ಮೊದಲನೇ ಪೈಪಿನ ತೂತು ಮಾಡುವ ಪೈಪಿನ ಒಳಗೆ ಹೋಗ್ತದೆ. ತೂತು ಆದ ನಂತರ ನಾವು ಇದನ್ನು ಕೆಳಕ್ಕೆ ತಳ್ಳಿಬಿಟ್ರೆ ಅದರ ಒಳಗೆ ಸೇರಿರುವ ಸಿಪ್ಪೆ ತುಂಡುಗಳೆಲ್ಲ ಕೆಳಗೆ ಬಿದ್ದು ಬಿಡ್ತದೆ. ಇದು ಇದರ ಮೆಕ್ಯಾನಿಸಮ್. ಆಯ್ತಾ, ಇದನ್ನ 10 ವರ್ಷದಿಂದ ಉಪಯೋಗಿಸ್ತಾ ಇದ್ದೇನೆ. ಇದು ನಮಗೆ ಒಂದು ಬೊಂಡ ಕೆತ್ತಲಿಕ್ಕೆ ಕತ್ತಿ ಇಲ್ಲದಿದ್ದಾಗ ಇದು ಬಹಳ ಅನುಕೂಲ. ಮತ್ತು ಬೊಂಡ ಕೆತ್ತಲಿಕ್ಕೂ ಏನೇ ಹೇಳಿದ್ರು ಸ್ವಲ್ಪ ಅನುಭವ ಬೇಕು. ಕೆತ್ತಿದ ನಂತರ ಅದಕ್ಕೆ ಸ್ಟ್ರಾವೇ ಬೇಕಾಗುದಿಲ್ಲ. ನಾನು ಹೇಳ್ತಾ ಇದ್ದು ಕೆತ್ತುವುದು ಸುಲಭ ಅಲ್ಲ, ಅಪ್ಪಿ ತಪ್ಪಿ ಬೆರಳಿಗೆ ಏಟು ಬಿದ್ರೆ ಬೆರಳೆ ತುಂಡಾಗಿ ಹೋಗಿ. ಈಗ ಬೊಂಡ ಕೆತ್ತಲಿಕ್ಕೂ ಕೂಡ ಸಾಧನ ಬಂದಿದೆ, ಬೇರೆ ಸಾಧನಗಳು ಬಂದಿದ್ದಾವೆ. ಇದು ಬಹಳ ಸರಳವಾದದ್ದು. ಮತ್ತೊಂದು ನಾನು ಉಪಯೋಗಿಸ್ತಾ ಇರುವಂತದ್ದು, ಇದು ಸಹ ಬಹಳ ಜನ ಬಳಸುವಂತದ್ದು, ಬೆಣ್ಣೆ ಕಡೆಯುವಂತ ಯಂತ್ರ. ಮುಂಚೆ ಎಲ್ಲ ಒಂದು ಮಜ್ಜಿಗೆಯಿಂದ ಬೆಣ್ಣೆ ಮಾಡಬೇಕಂದ್ರೆ ಒಂದು 3-5 ಜನ ಇರುವ ಮನೆಯಲ್ಲಿ ಸಮೇತ 15-20 ನಿಮಿಷ ಕಡಿತಾ ಕೂತ್ಕೊಳ್ಬೇಕು. ಈಗ ನಾನು ಕಡೆಗೋಲ್ನಲ್ಲಿ ಈಗ 3 ವರ್ಷದ ಮುಂಚೆ ನಾನು ಕುಂಬಳೆಯಿಂದ ತಂದೆ. ಈಗ ಈ ಬೆಣ್ಣೆ ಕಡೆಯುವಂತ ಯಂತ್ರ ಅದು ವಿದ್ಯುತ್ತಿನಿಂದ ಚಾಲು ಆಗುವಂತದ್ದು, ಅದು ಮಂಗಳೂರಿನಲ್ಲಿಯೂ ಸಿಗ್ತದೆ. ಸುಮಾರು 1.5 ಸಾವಿರ ರೂಪಾಯಿ ಅಷ್ಟು ಅದಕ್ಕೆ ಬೆಲೆ ಇದೆ. ಅದರಲ್ಲಿ ಮಜ್ಜಿಗೆ ಇರುವಂತ ಪಾತ್ರೆಯನ್ನ ಇಟ್ಟು ಸ್ವಿಚ್ ಹಾಕಿದ್ರೆ ಸಾಕು, 2 ನಿಮಿಷದಲ್ಲಿ ಬೆಣ್ಣೆ ಬಂದಾಯ್ತು. ಅಷ್ಟು ಸುಲಭವಾದಂತಹ ಒಂದು ಸಾಧನ ಇದೆ. ಮತ್ತೊಂದು ನಾನು ಕಳೆದ ವಾರ ಖರೀದಿ ಮಾಡಿದಂಥದ್ದು, ಅಂದರೆ ಈಗ ಮಳೆಗಾಲದಲ್ಲಿ ನಮ್ಮಲ್ಲಿ ತುಂಬ ಹಲಸು ಆಯಿತು. ಇಷ್ಟು ವರ್ಷ ನಾವು ಹಲಸುಗಳನ್ನೆಲ್ಲ ಅರ್ಧಕ್ಕರ್ಧ ಅದು ಬಿದ್ದು ಕೊಳತು ಹೋಗುವಂಥದ್ದು. ಅದರ ಬೇಳೆಯನ್ನಂತೂ ಬಿಸಾಡುವುದೇ ಆಗಿತ್ತು. ಯಾಕಂದರೆ ಹಲಸು ಸಿಗದು ಬೇಳೆ ತೆಗೆದ್ರೆ ಅದು ನಮ್ಮ ಮಳೆಗಾಲದ ಇಲ್ಲಿಯ ತೇವಾಂಶಕ್ಕೆ ಅದು ಬೂಸ್ಟ್ ಬಂದು ಹಾಳೆ ಆಗುವುದು. ಹೇಗಾದರೂ ಇದನ್ನು ಉಳಿಸುವ ನಮ್ಮ ನಿಟಿಲಿ ಮಹಾಬಲೇಶ್ವರ ಭಟ್ ಅಂತ ಹೇಳ್ತೇವೆ, ಅವರ ವಿನ್ಯಾಸ ಇದು. ಇದು ಕೂಡ ಬಹಳ ಸರಳವಾಗಿದೆ. ನನಗೆ 1,000 ರೂಪಾಯಿಗೆ ನಾನು ಅದನ್ನು ತಂದದ್ದು. ಇದರಲ್ಲಿ ಇದರ ಉದ್ದ 20 ಇಂಚು ಇದೆ, ಒಂದು ಚೌಕಟ್ಟು, ಆಯತದ ಚೌಕಟ್ಟು, 20 ಇಂಚು ಉದ್ದ, 8 ಇಂಚು ಅಗಲದ್ದು. ಅದರ ಮಧ್ಯೆ ಒಂದು ಅದಕ್ಕೆ ಒಂದು ತುದಿಯಲ್ಲಿ ಒಂದು ಕತ್ತರಿಯನ್ನ ಬ್ಲೇಡ್ ಅನ್ನ ಜೋಡಿಸಲಾಗಿದೆ. ಆ ಬ್ಲೇಡ್ 20 ಇಂಚು ಉದ್ದ ಇದೆ ಮತ್ತು ಅದಕ್ಕೊಂದು 8-11 ಇಂಚಿನ ಒಂದು ಹಿಡಿ ಇದೆ. ಅದನ್ನು ಎತ್ತಿ ಹಲಸನ್ನಲ್ಲಿ ಇಟ್ಟು ನಾವು ಆ ಹಿಡಿಯನ್ನು ಕೆಳಕ್ಕೆ ತಳ್ಳಿದ್ರೆ ಅದು ತುಂಡಾಗ್ತಾ ಹೋಗ್ತದೆ. ಯಾವ ಅಳತೆಗೆ ಬೇಕಾದ್ರೂ ತುಂಡು ಮಾಡಿಕೊಳ್ಬಹುದು. ಮತ್ತೊಂದು ನಾನು ಉಪಯೋಗಿಸುವಂಥದ್ದು ಕಳೆ ಕತ್ತರಿಸುವಂಥದ್ದು. ಇದಂತೂ ನನಗೆ ಬಹಳ ಸಹಾಯ ಆಯಿತು ಇದರಿಂದ. ಯಾಕಂದರೆ ಇವತ್ತು ಕಳೆ ಕತ್ತರಿಸಲಿಕ್ಕೆ ನಾವು ಮಜೂರಿ ಕೊಟ್ಟರೆ ಇವತ್ತು ಸುಮಾರು 500-700 ರೂಪಾಯಿವರೆಗೆ ಮಜೂರಿ ಇದೆ ಒಬ್ಬರಿಗೆ. ಅವರು ಬೆಳಗ್ಗೆಯಿಂದ ಸಾಧಾರಣ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಎಷ್ಟು ಕಳೆ ತೆಗೆದ್ರೆ ಅಂತ ನೋಡಿದರೆ, ಓ ದೇವ್ರೆ, ಈ ನಾವು 600-700 ರೂಪಾಯಿ ಖರ್ಚು ಮಾಡಿದ್ದೇವೆ, ಎಷ್ಟು ಕೆಲವೇ ಚದರ ಅಡಿ ಕಳೆ ತೆಗೆದದ್ದಂತ ನಮಗೆ ಭಾಳ ತಲೆಬಿಸಿ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವೇ ಕಳೆ ಕತ್ತರಿಸಬಹುದಾದಂಥ ಒಂದು ಬ್ಯಾಟರಿ ಚಾಲಿತ ಯಂತ್ರವನ್ನು ನಾನು ಆನ್ಲೈನ್ನಲ್ಲಿ ತರಿಸಿಕೊಂಡೆ. ಆಯಿತಾ, ಇದು ಕೂಡ ಭಾಳ, ಇದರ ವಿನ್ಯಾಸ ಭಾಳ ಕುತೂಹಲದ್ದು. ಇದರ ಉದ್ದ 1.5 ಅಡಿ ಮಾತ್ರ, ಭಾಳ ಹಗುರವಾಗಿದೆ. ನಾವು ಮತ್ತು ಇದನ್ನು ಒಂದೇ ಕೈಯಲ್ಲಿ, ಎಡಗೈಯಲ್ಲಿಯೂ ಅಥವಾ ಬಲಗೈಯಲ್ಲಿಯೂ ಇಟ್ಟುಕೊಂಡು ಚಾಲು ಮಾಡಬಹುದು. ಇದು ಏನಾಗ್ತದೆ ಅಂತೇಳಿದ್ರೆ, ಇದರಲ್ಲಿ ನಮ್ಮ ಹಿಡಿ ಅಂತ ನಾವು ಏನು ಹೇಳ್ತೇವೆ, ಆ ಹಿಡಿಯ ಸ್ವಲ್ಪ ಮುಂದಕ್ಕೆ ಇದರ ಚಕ್ರಗಳು, ಬ್ಲೇಡು ಎಲ್ಲ ಇರುವಂಥದ್ದು ಒಂದು ಅಸೆಂಬ್ಲಿ ಇದೆ. ಅದರ ಮುಂದಕ್ಕೆ, ಆಯ್ತಾ, ಇದು 3/4 ಅಡಿ ಇದೆ, ಇನ್ನು 3/4 ಅಡಿ ಅದರ ಬ್ಲೇಡ್ ಇದೆ. ಆ ಬ್ಲೇಡ್ನಲ್ಲಿ ಅದು ಒಂದರ ಮೇಲೆ ಒಂದು ಇರುವಂಥ 2 ಬ್ಲೇಡುಗಳು, ಪ್ರತಿಯೊಂದು ಬ್ಲೇಡ್ನಲ್ಲಿ ಸಮೇತ, ಆಯ್ತಾ, ಅಡ್ಡಕ್ಕೆ 1 ಇಂಚಿನ 12 ಅಲಗುಗಳಿದ್ದಾವೆ. ಅಲಗುಗಳು ಇಲ್ಲಿ ಏನಾಗ್ತದೆ ಅಂತೇಳಿದ್ರೆ, ನಾವು ಯಂತ್ರವನ್ನು, ಬ್ಯಾಟರಿಯನ್ನು ನಡೆಯುವ ಯಂತ್ರವನ್ನು ಚಾಲು ಮಾಡಿದ ಕೂಡಲೇ ಮೇಲಿನ ಬ್ಲೇಡು ಮುಂದಕ್ಕೆ ಹಿಂದಕ್ಕೆ ಚಲಿಸಲಿಕ್ಕೆ ಶುರುವಾಗ್ತದೆ. ಕೆಳಗಿನ ಬ್ಲೇಡು ಹಾಗೆ ಇರ್ತದೆ. ಮೇಲಿನ ಬ್ಲೇಡು ಮುಂದಕ್ಕೆ ಹಿಂದಕ್ಕೆ ಚಲಿಸುವಾಗ ಇದರ ಅಲಗುಗಳು ಮತ್ತು ಕೆಳಗಿನ ಬ್ಲೇಡ್ನ ಅಲಗುಗಳ ನಡುವೆ ಸಿಕ್ಕಿಕೊಂಡ ಕಳೆಗಳು ಕತ್ತರಿಸ್ತಾ ಹೋಗ್ತವೆ. ನಾವು ಒಂದು 1 ಅಡಿ ಎತ್ತರದ್ದು ಸ್ಟೂಲ್ ಇಟ್ಟುಕೊಂಡು ಕೂತ್ಕೊಂಡು ನಮ್ಮ ಮುಂದೆ ಅರ್ಧ ಚಂದ್ರಾಕೃತಿಯಲ್ಲಿ ಕತ್ತರಿಸ್ತಾ ಹೋದರೆ ಏನು ಆಯಾಸ ಇಲ್ಲದೆ ಕೆಲಸ ಮಾಡಬಹುದು. ಇದನ್ನು ಚಾರ್ಜ್ ಮಾಡಲಿಕ್ಕೆ 1.5 ಗಂಟೆ ಪೂರ್ತಿ ಚಾರ್ಜ್ ಆಗಲಿಕ್ಕೆ, 1.5 ಗಂಟೆ ಚಾರ್ಜ್ ಆದರೆ ಇದು 1.5 ಗಂಟೆ ಚಾಲು ಆಗ್ತದೆ. ಇದಕ್ಕೆ ನನಗೆ 12,000 ರೂಪಾಯಿ ಆಗಿತ್ತು. ಯಾವ ನಮೂನೆಯ ಕಳೆಯನ್ನೆಲ್ಲ ತೆಗಿಬಹುದು ಅಂತ, ಸ್ವಲ್ಪ ದೊಡ್ಡದೊಡ್ಡದು ಬಹಳ ಸುಮಾರು ನಮ್ಮ ಬೆರಳಿನಷ್ಟು ತೋರದ ಕಳೆಗಳನ್ನೆಲ್ಲ ಇದರಲ್ಲಿ ಕತ್ತರಿಸಲಿಕ್ಕೆ ಆಗ್ತದೆ. ಮತ್ತು ಅದು ಸ್ವಲ್ಪ ನಾವು ಏನು ಮೃದು ಅಥವಾ ಸಾಫ್ಟ್ ಆಗಿದ್ರೆ ಅಂತ ಕಳೆಗಳನ್ನಾಗ್ತದೆ. ಆ ಕಳೆಗಳು ನಮ್ಮ ಬೆರಳಿಗಿಂತ ತೋರ ಆಗಿದ್ರೆ ಅಥವಾ ಮತ್ತು ಅದು ಸ್ವಲ್ಪ ಗಡುಸಾಗಿದ್ರೆ, ಅದರ ಕಾಂಡ ಅಂತ ನಾವು ಹೇಳಿದೆ ಕಾಳೆದು, ಅದನ್ನು ಇದರಲ್ಲಿ ಕತ್ತರಿಸಲಿಕ್ಕೆ ಆಗುದಿಲ್ಲ. ನೆಲಮಟ್ಟದಲ್ಲಿ ಕತ್ತರಿಸುವ ಸಂದರ್ಭದಲ್ಲಿ ಕಲ್ಲೆಲ್ಲ ಅದನ್ನು ತಿಳಿಯುವುದಿಲ್ವಾ? ಇಲ್ಲ ಇಲ್ಲ ಇಲ್ಲ, ನಾವು ಅದೇ ನೆಲದಿಂದ ಸುಮಾರು 1/2 ಇಂಚು 1 ಇಂಚು ಮೇಲಕ್ಕೆ ಕತ್ತರಿಸಿಕೊಂಡು ಹೋಗುದು. ನಾನು ಗಮನಿಸಿದ್ದೇನಂತ ಹೇಳಿದ್ರೆ, ಈಗ 1 ವರ್ಷದಿಂದ ಇದನ್ನು ಉಪಯೋಗಿಸ್ತಾ ಇದ್ದೇನೆ, ಇದನ್ನು ಉಪಯೋಗಿಸಿ ನಾವು ಎಲ್ಲಿ ಕಳೆ ತೆಗಿತೇವೆ ಅಲ್ಲಿ ಮುಂದೆ ಸುಮಾರು 2-3 ತಿಂಗಳವರೆಗೆ ಪುನಃ ಕಳೆ ಬರುವುದಿಲ್ಲ. ಅಂದ್ರೆ ಅದು ಎಲ್ಲೋ ಒಂಚೂರು ಚಿಗರಿಕೊಳ್ತದೆ, ಮತ್ತೆ ಬರ್ತದೆ. ಆದ್ರೆ ನಾವು ಕತ್ತಿಯಲ್ಲಿ ತೆಗೆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇನ್ನೊಂದು ಮಳೆ ಬಂದ ಕೂಡಲೇ ಅಲ್ಲಿ ಪುನಃ ಕಳೆಗಳು ಚಿಗುರಿ ಪುನಃ ತುಂಬಿ ಹೋಗ್ತವೆ. ಇದರಲ್ಲಿ ಅದನ್ನ ಒಂದು ಗಮನಿಸಿದ್ದೇನೆ. ಪೆಟ್ರೋಲ್ ಚಾಲಿತ ಈ ಕಳೆ ಕೊಚ್ಚುವ ಯಂತ್ರ ಇದೀರ ದೊಡ್ಡದು? ಹೌದು ಹೌದು. ಅದಕ್ಕೆ ಹೋಲಿಸಿ ನೋಡಿದ್ರೆ ಇದು ಎಷ್ಟು ಲಾಭದಾಯಕ? ಇದು ಇಲ್ಲಿ ಲಾಭಕ್ಕಿಂತಲೂ ಅನುಕೂಲದ್ದು. ಒಂದು, ನಾವೇ ನಮ್ಮ ಅನುಕೂಲದಲ್ಲಿ ಕೆಲಸ ಮಾಡಿಕೊಂಡು ಹೋಗಬಹುದು, ಮತ್ತು ಬ್ಯಾಟರಿ ಆಪರೇಟೆಡ್ ಆದ ಕಾರಣ ನಾವು ಪೆಟ್ರೋಲ್ ಉಂಟಾ ಅಥವಾ ಬೇರೆ ಏನು ಮಾಡಲಿಕ್ಕೆ ಖಂಡಿತವಾಗಿ. ಈಗ ನಾವೇ ಈಗ 1.5 ಗಂಟೆ ಚಾರ್ಜ್ ಮಾಡಿದರೆ, ಬೆಳಿಗ್ಗೆ 1.5 ಗಂಟೆ, ಅಪರಾಹ್ನ ನಾವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಇನ್ನೂ 2-3 ಸಲ ಮಾಡಿದರೆ ಸುಮಾರು 3-4.5 ಗಂಟೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಇದು ಕತ್ತಿಯಲ್ಲಿ ಕತ್ತರಿಸುವುದಕ್ಕಿಂತ ಬಹಳ ಸುಲಭವಾಗಿ ಮತ್ತು ದಕ್ಷವಾಗಿ, ಕಾರ್ಯಕ್ಷಮತೆ ಇದರದ್ದು ಚೆನ್ನಾಗಿದೆ. ಚಕ್ಕ ಚಕ್ಕ ಚಕ್ಕ ಚಕ್ಕ ಕೊಚ್ಚಿಕೊಂಡು ಹೋಗ್ತದೆ. ಆಯ್ತಾ, ಹಾಗಾಗಿ ಮಜೂರಿ ಕೊಟ್ಟು ಒಬ್ಬ 1 ದಿವಸದಲ್ಲಿ ಮಾಡುವ ಕೆಲಸವನ್ನು ನಾವು ಇದರಲ್ಲಿ ಅರೆವಾಸಿ ಸಮಯದಲ್ಲಿ, ಆಯ್ತಾ, ಅವನೊಂದು 6 ಗಂಟೆಯಲ್ಲಿ ಮಾಡುವುದನ್ನು ನಾವು 3-4 ಗಂಟೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಬ್ಲೇಡ್ ಅದು ಶಾರ್ಪ್ ಕಡಿಮೆ ಆಗುವುದಂತ ಇದೆಯಾ ಅಥವಾ ಅದರ ಹರಿತ? ಇಲ್ಲ ಇಲ್ಲ, ಇಲ್ಲಿ ಅಂದರೆ ಅದು ತಿಕ್ಕಾಟದಿಂದಾಗಿ ಕೊಚ್ಚಿ ಹೋಗುವ ಕಾರಣ ಅದರ ಹರಿತ ಅದು ಕಡಿಮೆ ಆಗೋದು ಹೆಚ್ಚಾಗುವುದು ಅನ್ನುವ ಪ್ರಶ್ನೆ ಬರುವುದಿಲ್ಲ. 2 ಅಲಗುಗಳ ನಡುವೆ ಸಿಕ್ಕಿಕೊಂಡದ್ದೆಲ್ಲ ಕತ್ತರಿಸಿ ಹೋಗ್ತದೆ ಅಷ್ಟೇ. ಮತ್ತು ಇದು ಅಲ್ಲದೆ ನಾನು ಈಗ ಕಳೆದ ವಾರ 1 ವಾರದ ಮುಂಚೆ ಖರೀದಿ ಮಾಡಿದ್ದು, ಆಗ ಹೇಳಿದಾಗೆ ಹಲಸು ಹಾಳಾಗುವುದನ್ನು ಹೇಗಾದರೂ ಮಾಡಿ ಉಪಯೋಗಿಸಿಕೊಳ್ಳುವ ಅಂತ ಒಂದು ಡ್ರೈಯರ್. ಇದು ಸಮೇತ ನಿಟಿಲೆ ಮಹಾಬಲೇಶ್ವರ ಭಟ್ಟು ಅವರ ವಿನ್ಯಾಸ. ಆಯ್ತಾ, ಇವರು ಕಿರಣ್ ಅಂತ ಹೇಳುವವರು ನಮಗೆ ಮಾಡಿಕೊಟ್ಟಿದ್ದಾರೆ. ನನಗೆ 12,000 ರೂಪಾಯಿ ಅದಕ್ಕೆ ತಗಲಿದೆ. ಇದು ಏನಂತ ಹೇಳಿದ್ರೆ, ಇದು ಒಂದು ಪೆಟ್ಟಿಗೆ ಇದ್ದ ಹಾಗೆ ಬಾಕ್ಸ್. ಇದರ ಉದ್ದ 20 ಇಂಚ್ ಇದೆ, ಅಗಲ 20 ಇಂಚ್ ಇದೆ, ಎತ್ತರ 3 ಅಡಿ ಇದೆ. ಈ ಪೆಟ್ಟಿಗೆಗೆ ಒಂದು ಎದುರಿನಲ್ಲಿ ಬಾಗಿಲಿದೆ. ಉಳಿದ ಎಲ್ಲ ಭಾಗಗಳನ್ನು ಅವರು ಸಿಮೆಂಟ್ ಶೀಟ್ ಅಂತ ಹೇಳುವುದರಿಂದ ಅದು ಕವರ್ ಮಾಡಿದ್ದಾರೆ. ಇದರ ಬಾಗಿಲು ತೆಗೆದ್ರೆ ಒಳಗೆ 5 ಹಂತಗಳಿದ್ದಾವೆ, ಅರೆಗಳು ಅಂತ ಹೇಳ್ತೇವೆ. ಅದರಲ್ಲಿ ಕೆಳಗಿನ ಹಂತದಲ್ಲಿ 200 ವಾಲ್ಟಿನ 2 ಬಲ್ಬ್ ಇದೆ. 3 ಹಂತ ಆದ ನಂತರ ಆಯ್ತಾ, ಇನ್ನೊಂದು ಬಲ್ಬ್ ಅನ್ನು ಅವರು ಅಡ್ಡಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ 4 ಮತ್ತು 5ನೇ ಹಂತದ ಅಲ್ಲಿ ನಾವು ಏನು ಒಣಗ್ಲಿಕ್ಕೆ ಇಡ್ತೇವೆ ಅದು ಕೂಡ ಒಣಗಲಿ ಅಂತೇಳಿ. ಆಯ್ತಾ, ಇದರಲ್ಲಿ ಇದನ್ನ ನಿರಂತರವಾಗಿ ಬಿಸಿ ಮಾಡಬಹುದು. ಆದರೆ ನಾವು 12 ಗಂಟೆ ಚಾಲು ಮಾಡಿದ ನಂತರ ಒಮ್ಮೆ ಅದನ್ನು ಸ್ವಿಚ್ ಆಫ್ ಮಾಡಿ ಒಂದರಿಂದ 2 ಗಂಟೆ ಅದು ತಣಿಲಿಕ್ಕೆ ಬಿಟ್ಟು ಮತ್ತೆ ಪುನಃ ಮಾಡ್ತಾ ಇದ್ದೇವೆ. ಈಗ ನಮ್ಮ ಅನುಭವದಲ್ಲಿ ಇದರಲ್ಲಿ ಹಲಸಿನ ಮಾಂಬಳವನ್ನು ಮಾಡಿದ್ದೇವೆ. ಆಯಿತಾ, ಅದಕ್ಕೆ 5ರಿಂದ 6 ಗಂಟೆ ನಮಗೆ ಬಿಸಿ ಇದರಲ್ಲಿ ಒಣಗಿಸಬೇಕಾಯಿತು. ಆದರೆ ಇಲ್ಲಿ ಒಂದು ಏನಂತ ಹೇಳಿದರೆ, ಸಾಮಾನ್ಯವಾಗಿ ಬೇರೆಯವ್ರ ಹತ್ರ ಎಲ್ಲ ನಾವು ಕೇಳಿದ್ದೀವಿ ಹೇಗೆ ಅವರು ಪ್ಲಾಸ್ಟಿಕ್ನಲ್ಲಿ ಇಡ್ತಾರೆ. ಪ್ಲಾಸ್ಟಿಕ್ನಲ್ಲಿ ಇಟ್ಟು ಒಣಗಿಸುವಂಥದ್ದು ಅದು ಒಳ್ಳೇದಲ್ಲ, ಯಾಕಂದರೆ ಏನೇ ಆದರೂ ಬಿಸಿಯಾದಾಗ ಪ್ಲಾಸ್ಟಿಕ್ನಿಂದ ವಿಷ ವಸ್ತುಗಳು ಅದು ಹೊರಗೆ ಬರ್ತದೆ, ಲೀಚಿಂಗ್ ಅಂತ ಹೇಳ್ತೇವೆ, ಆರೋಗ್ಯದ ದೃಷ್ಟಿಯಿಂದ ಬಹಳ ಅಪಾಯಕಾರಿ. ಹಾಗಾಗಿ ನಾವು ಎಲ್ಲ ಸ್ಟೀಲ್ ಪ್ಲೇಟ್ಗಳಲ್ಲೇ ಇಟ್ಟು ಒಣಗಿಸಿದ್ದು. ಬಹಳ ದಪ್ಪಕ್ಕೆ ನಾವು ಸಾಧಾರಣ 1/4 ಇಂಚು 1/4 ಇಂಚಲ್ಲ ನಮ್ಮ ಬೆರಳಿನಷ್ಟು ದಪ್ಪಕ್ಕೆ ನಾವು ಆ ಮಾಂಬಳವನ್ನು ಮಾಡ್ತೇವೆ ಸಾಮಾನ್ಯವಾಗಿ. ಅಷ್ಟು ದಪ್ಪ ಹಾಕಿದ್ರೆ ಇಲ್ಲಿ ಒಣಗಲಿಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ, ಸಾಧಾರಣ 7-8 ಗಂಟೆ ಬೇಕಾಗ್ತದೆ. ಅದರ ಬದಲು ನಾವು ಸಾಮಾನ್ಯವಾಗಿ ಮಾಂಬಳ ಎಷ್ಟು ದಪ್ಪಕ್ಕೆ ಮಾಡ್ತೇವೆ, ಆಯ್ತಾ, ನಮ್ಮ ಬೆರಳ 1/2 ದಪ್ಪಕ್ಕೆ, ಆ ದಪ್ಪಕ್ಕೆ ಹಾಕಿ ಇಟ್ಟರೆ ಇಲ್ಲಿ ಸಾಧಾರಣ 5ರಿಂದ 6 ಗಂಟೆ ಒಣಗಿಸಿದಾಗ ಮಾಂಬಳ ರೆಡಿ ಆಗ್ತದೆ. ಮತ್ತು ಹಳಸಿನ ತೊಳೆಗಳನ್ನು ಸಮೇತ ಸೊಳೆಗಳನ್ನು ತೆಗೆದು ಇದರಲ್ಲಿ ಇಟ್ಟದ್ದು ಸಮೇತ ಒಂದು 4-5 ಗಂಟೆಯಲ್ಲಿ ಒಣಗಿದೆ. ಅದು ಸಮೇತ ಒಂದು ತೊಳೆಗಳ ರೂಪದಲ್ಲಿ ಇರ್ತದೆ ಮತ್ತು ಸಣ್ಣ ತುಂಡು ಮಾಂಬಳ ತಿಂದ ಹಾಗೆ ಆಗ್ತದೆ. ಹಲಸು ರುಚಿಯಾಗಿದ್ರೆ ಇದು ಕೂಡ ತಿನ್ನಲಿಕ್ಕೆ ಬಹಳ ಖುಷಿ ಕೊಡ್ತದೆ. ಮತ್ತು ಇನ್ನೊಂದು ದೊಡ್ಡ ನಮಗೆ ಇದರಿಂದ ಸಹಾಯ ಆದದ್ದು ಏನಂತ ಹೇಳಿದ್ರೆ, ನಾವು ಇಷ್ಟು ವರ್ಷವೂ ಬಿಸಾಡಿದಂತಹ ಹಲಸಿನ ಬೀಜವನ್ನು ನಮಗೆ ಹುಡಿ ಮಾಡಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಯಿತು. ನಾವು 2 ಪ್ರಯೋಗಗಳನ್ನು ಮಾಡಿದ್ದೇವೆ. ಒಂದು ಹಲಸಿನ ಬೀಜವನ್ನು ಇವತ್ತು ಸೊಳೆಯಿಂದ ತೆಗೆದರೆ ಅದೇ ದಿವಸ ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಮೆಟ್ಟುಕತ್ತಿಯಲ್ಲಿ ಅಥವಾ ಚೂರಿಯಲ್ಲಿ ಆಮೇಲೆ ಅದನ್ನು ಮಿಕ್ಸರಿಗೆ ಹಾಕಿ ಆ ಹುಡಿಯನ್ನು ಇದರಲ್ಲಿಟ್ಟು ಒಣಗಿಸಿದ್ದು. ಇನ್ನೊಂದು ಏನು ಮಾಡಿದ್ದಂತ ಹೇಳಿದರೆ, ಒಂದು 2-3 ದಿವಸ ಆದಮೇಲೆ ನಮಗೆ ಅಂದರೆ ಒಂದೇ ಸಲ ಮಾಡಲಿಕ್ಕೆ ಆಗದೇ ಇದ್ದಾಗ, ಆಗ ಅದು ಸ್ವಲ್ಪ ಅದರ ಪಾಡಿಗೆ ಅದು ಸ್ವಲ್ಪ ಗಟ್ಟಿ ಆಗ್ತದೆ ಹಲಸಿನ ಬೀಜ. ಆಗ ಅದನ್ನು ಮೆಟ್ಟುಕತ್ತಿಯಲ್ಲಿ ಅಥವಾ ಚೂರಿಯಲ್ಲಿ ಕತ್ತರಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಅದನ್ನು ಪುನಃ ಕುಕ್ಕರ್ನಲ್ಲಿ ಇಟ್ಟು ಬೇಯಿಸಿ ಆ ಬೇಯಿಸಿದ್ದನ್ನು ಮತ್ತೆ ತುಂಡು ಮಾಡಿ ಸಣ್ಣ ಸಣ್ಣ ತುಂಡುಗಳಾಗಿ ಒಂದೊಂದು ಬೀಜವನ್ನು 3-4 ತುಂಡು ಮಾಡಿ ಮತ್ತು ಅದನ್ನು ಮಿಕ್ಸರಿಗೆ ಹಾಕಿ, ಹಾಗಾಗಿ ಮೊದಲನೇದು ಹಂತ ಅದನ್ನು ಕತ್ತರಿಸುವುದು, 2ನೇದು ಹಂತ ಅದನ್ನು ಮಿಕ್ಸರಿಗೆ ಹಾಕಿ ಹುಡಿ ಮಾಡುವಂಥದ್ದು. ಆ ಹುಡಿಯನ್ನು ಈ ಡ್ರೈಯರ್ನಲ್ಲಿಟ್ಟು ಒಣಗಿಸಿದ್ದೇವೆ. ಆದರೆ ಮಿಕ್ಸರ್ನಲ್ಲಿ ಏನಂದ್ರು ನಾವು ನಮ್ಮದು ಮಿಕ್ಸರ್ ಅಂತ ಹೇಳಿದ್ರೆ ನಾವು ಅಡಿಗೆಗೆ ಉಪಯೋಗ ಮಾಡುವಂತಹ ಮಿಕ್ಸರು, ಅದರಲ್ಲಿ ಬಹಳ ನುಣ್ಣಗೆ ಹುಡಿ ಆಗುದಿಲ್ಲ. ಅದಕ್ಕೆ ಏನು ಮಾಡಿದೀವಿ ಅಂದ್ರೆ, ಡ್ರೈಯರ್ನಲ್ಲಿ ಒಣಗಿದ ನಂತರ ಪುನಃ ಮಿಕ್ಸರಿಗೆ ಹಾಕಿ ಹುಡಿ ಮಾಡಿದ್ದೇವೆ. ಬಹಳ ನಯವಾದಂತಹ ಸೂಕ್ಷ್ಮ ಗಾತ್ರದ ಹುಡಿಗಳು ಸಿಕ್ಕಿದ್ದಾವೆ. ಬಹಳ ಒಳ್ಳೆ ಕ್ವಾಲಿಟಿಯ ನಮಗೆ ಹಲಸಿನ ಬೀಜದ ಹುಡಿ ಸಿಕ್ಕಿದೆ. ಹೀಗೆ ಒಂದನೇದಾಗಿ ಇಲ್ಲಿ ಎಸೆಯುವಂತಹ ಒಂದು ವಸ್ತು ನಾವು ಉಪಯೋಗಿಸಲಿಕ್ಕೆ ಸಾಧ್ಯ ಆಯಿತು. 2ನೇದಾಗಿ ಅದನ್ನು ನಾವು 5-6 ತಿಂಗಳು ಖಂಡಿತವಾಗಿ ಕೆಡದ ಹಾಗೆ ಇಡಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಮಾಡಿದ ಹುಡಿಯನ್ನು ಏರ್ಟೈಟ್ ಬಾಕ್ಸ್ನಲ್ಲಿ ಇಟ್ಟರೆ 5-6 ತಿಂಗಳು ಏನೂ ಆಗುವುದಿಲ್ಲ. ಇತ್ತೀಚೆಗೆ ಹೆಚ್ಚು ಪ್ರಚಾರ ಪಡಿತಾ ಇರುವಂತಹದ್ದು ಬಾಳೆಕಾಯಿಯ ಹುಡಿ, ಇದನ್ನು ಕೂಡ ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಖಂಡಿತವಾಗಿ. ಈಗ ಅದು ನಮ್ಮ ಮುಂದಿನ ಪ್ರಯೋಗ. ಹಾಗೆ ಈಗ ನಾನು ಇದೆಲ್ಲ ನಾನೇ ಉಪಯೋಗಿಸಿದಂತಹ ವಸ್ತುಗಳು ಇಷ್ಟರವರೆಗೆ. ಇದು ಅಲ್ಲದೆ ಈಗ ನಾವು ಕೃಷಿಕರ ದೃಷ್ಟಿಯಿಂದ ನೋಡಿದರೆ, ಇವತ್ತು ಕಂಪನಿಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಕೃಷಿಕರಿಗೆ ಉಪಯೋಗ ಆಗುವಂಥ ಸಾಧನಗಳು ಅಥವಾ ಯಂತ್ರಗಳು ಬರ್ತವೆ. ಅದರಲ್ಲಿ ಏನಂತ ಹೇಳಿದರೆ, ಒಂದು ಅದರ ಬೆಲೆ ಕೆಲವು ಬಹಳ ದುಬಾರಿ ಆಗಿರ್ತದೆ. ಈಗ ಇದೇ ಡ್ರೈಯರನ್ನು ನಾವು ಯಾವುದೇ ಒಂದು ವಾಣಿಜ್ಯ ಕಂಪನಿಯಿಂದ ಖರೀದಿ ಮಾಡೋದಿದ್ರೆ 40-50 ಸಾವಿರ ರೂಪಾಯಿ ಆಗ್ತಿತ್ತು. ನನಗೆ ಇದು ನೋಡಿ 12,000 ರೂಪಾಯಿಗೆ ರೆಡಿಯಾಗಿ ಸಿಕ್ಕಿತ್ತು. ಇದೊಂದು ಅನುಕೂಲ ಇದೆ. ಇನ್ನೊಂದು ಏನಂತ ಹೇಳಿದರೆ, ಈ ದೊಡ್ಡ ಕಂಪನಿಗಳು ಮಾಡೋದ್ರಲ್ಲಿ ಅದು ಏನಾದರೂ ರಿಪೇರಿಗೆ ಬಂದರೆ ಅದು ಬಹಳ ಸಮಸ್ಯೆ ಆಗಿ ಹೋಗ್ತದೆ. ಆ ದೃಷ್ಟಿಯಿಂದ ರೈತರೇ ಬಿಡಿಭಾಗಗಳು ಕೂಡ ಸಿಗುವುದು ಕಷ್ಟ ಆಗ್ತದೆ. ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಮಾಡಿಕೊಂಡಂತಹ ಆವಿಷ್ಕಾರಗಳು ಅಥವಾ ಅನುಶೋಧನೆಗಳು, ಇದರದೊಂದು ದೊಡ್ಡ ಸಂಗ್ರಹ ಇದೆ. ನನಗೆ ನೆನಪಾಗ್ತಾ ಇದೆ ಒಂದು ಘಟನೆ, 17 ಡಿಸೆಂಬರ್ 2002ರಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು. ಅದು ಏನಂದರೆ, ಆಗ ನಮ್ಮ ರಾಷ್ಟ್ರಪತಿ ಆಗಿದ್ದಂಥ APJ ಅಬ್ದುಲ್ ಕಲಾಂ ಅವರು ಒಂದು ಸೈಕಲನ್ನು ಏರಿದರು ಅಂತೇಳಿ. ಅವರು ಯಾಕೆ ಸೈಕಲನ್ನು ಏರಿದ್ದಂತ ಹೇಳಿದರೆ, ರಾಷ್ಟ್ರೀಯ ಅನುಶೋಧನಾ ಪ್ರತಿಷ್ಠಾನ, ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅಂತ ಇದೆ. ಅವರು 2001 ಪ್ರತಿ ವರ್ಷ ಒಂದು ಈ ಕೃಷಿಗೆ ಸಂಬಂಧಿಸಿದ, ಗ್ರಾಮೀಣ ಸಮಸ್ಯೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಅವರು ಅರ್ಜಿಗಳನ್ನು ಆಹ್ವಾನಿಸ್ತಾರೆ. ನಿಮ್ಮದೇನಾದರೂ ಅನುಶೋಧನೆಗಳು ಇನ್ನೋವೇಷನ್ಸ್ ಇದ್ದರೆ ಕಳಿಸಿಕೊಡಿ ಅಂತೇಳಿ. ಅವರ ಮೊದಲನೇ ರೌಂಡ್ 2001 ಮಾಡಿದ್ದಕ್ಕೆ ಸುಮಾರು 12,000 ಅರ್ಜಿಗಳು ಬಂದಿದ್ರೆ, 2nd ರೌಂಡ್ ಆಗುವಾಗ ಸುಮಾರು 37,000 ಅರ್ಜಿಗಳು ಬಂದಿತ್ತು. ಇವರು ಅಲ್ಲಿ ಆಯ್ಕೆ ಮಾಡಿದ್ದನ್ನ ಬೇರೆ ಬೇರೆ ರೀತಿಯಲ್ಲಿ ರೈತರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಿ ಅದನ್ನೆಲ್ಲ ದಾಖಲಾತಿ ಮಾಡಿದ್ದಾರೆ. ಅವ್ರದ್ದು 2 ವೆಬ್ಸೈಟ್ಗಳಿದ್ದಾವೆ. ಒಂದು www.srishti.org ಅಂತ, ಇನ್ನೊಂದು ಅವ್ರದ್ದೇ ಒಂದು ದ್ವೈಮಾಸಿಕ ಪತ್ರಿಕೆ ಇದೆ, ಅದರ ಹೆಸರು ಇಂಗ್ಲಿಷ್ನಲ್ಲಿ ಅದು ಹನಿಬಿ ಅಂತೇಳಿ, www.honeybee.org ಅಂತೇಳಿ. ಇದರಲ್ಲಿ ಸುಮಾರು 50,000 ಜಾಸ್ತಿ ಇಂತಹ ಅನುಶೋಧನೆಗಳದ್ದು ವಿವರಗಳಿದ್ದಾವೆ. ಇವತ್ತು ಯಾರು ಬೇಕಾದರೂ ಈ ವೆಬ್ಸೈಟ್ಗೆ ಹೋಗಿ ನನ್ನದು ಕೃಷಿಯಲ್ಲಿ ನಾನು ಬೆಳೆಸುವ ಬೆಳೆಗೆ ಸಂಬಂಧಪಟ್ಟ ಸಮಸ್ಯೆ ಏನು, ಅದಕ್ಕೆ ಈ ದೇಶದ ಯಾವುದೋ ಮೂಲೆ ಯಾವುದೋ ಒಬ್ಬ ರೈತ ಮಾಡಿದಂಥ ಅನುಶೋಧನೆ ಏನಂತೇಳಿ ಅಲ್ಲಿ ಕಂಡುಕೊಳ್ಳಬಹುದು. ಅವರು ಮಾಡಿದಂಥ ಅದೇ 2002 ಇನ್ನೊಂದು ಸುದ್ದಿ ಮಾಡಿದಂಥದ್ದಲ್ಲಿ ಒಬ್ಬ ಪಶುಪತಿ ಮಾರ್ತಾಂಡನ್ ಅಂತ ಹೇಳುವಂಥವನು ಮಾಡಿದಂಥ ಒಂದು ಚಾಪೆ ತಯಾರಿಸುವಂತಹ ಯಂತ್ರ, ಬೆಲ್ಲವನ್ನಾಗಲಿ ಅಥವಾ ಇದು ಹಪ್ಪಳ ಇಂಥದ್ದನ್ನೆಲ್ಲ ಪ್ಯಾಕ್ ಮಾಡಲಿಕ್ಕೆ ಆ ಚಾಪೆ ಮಾಡುವಂಥದ್ದು, ಕೈಯಲ್ಲಿ ಮಾಡುವುದಿದ್ರೆ ತುಂಬ ನಿಧಾನ. ಈ ಪಶುಪತಿ ಮಾರ್ತಾಂಡನ್ ಮಾಡಿದ ಯಂತ್ರದಲ್ಲಿ ಅಡ್ಡದ ಹೊಲಿಗೆ, ಉದ್ದಕ್ಕೆ ಹೊಲಿಗೆ ಅಥವಾ ವಿ ಹೊಲಿಗೆ ಹಾಕಿ ಸುಲಭದಲ್ಲಿ ಮಾಡುವಂಥದ್ದಿತ್ತು. ಈ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಹೀಗೆ ಅತ್ಯುತ್ತಮ ಅನುಶೋಧನೆ ಮಾಡಿದವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ. ನಮ್ಮ ಊರಿನ ಒಬ್ಬರಿಗೆ ಪ್ರಶಸ್ತಿ ಸಿಕ್ಕಿದೆ ಅನ್ನುವಂಥದ್ದು ನಮಗೆ ಬಹಳ ಅಭಿಮಾನದ ವಿಷಯ. ಅವರು ದಿವಂಗತ ರಾಘವಗೌಡ ಅವರು, ಅವರ ಮಿಲ್ಕ್ ಮಾಸ್ಟರ್ ಅನ್ನುವಂಥ ದನದ ಹಾಲು ಕರೆಯುವ ಯಂತ್ರ, ಅದು ರಾಷ್ಟ್ರಮಟ್ಟದಲ್ಲಿ 2004 ಅದು ಪ್ರಶಸ್ತಿಯನ್ನು ಪಡೆಯುತ್ತದೆ. ಹೀಗೆ ಆ ಯಂತ್ರಕ್ಕೆ ಸಮೇತ ಈಗ ಅದು ಮುತ್ತುಕೊಳ್ಳುತ್ತಲ್ಲ ಜೋಸೆಫ್ ಇರಲಿ ಅಥವಾ ರಾಘವಗೌಡರಿರಲಿ, ಇವರೆಲ್ಲ ಒಂದು ವಿಶೇಷ ವ್ಯಕ್ತಿಗಳು. ಯಾಕೆಂದರೆ ಇವರು ಅದಕ್ಕೆ ಪೇಟೆಂಟ್ ಮಾಡಿಸಿದರೆ ಅವರು ಲಕ್ಷಗಟ್ಟಲೆ ಎಲ್ಲ ಕೋಟಿಗಟ್ಟಲೆ ದುಡ್ಡು ಮಾಡಬಹುದಿತ್ತು. ಆದರೆ ಇವರೆಲ್ಲ ಎಂತಹ ಒಂದು ಮಹಾನುಭಾವರು ಅಂತೇಳಿದರೆ, ಎಲ್ಲ ರೈತರು ಅವರನ್ನು ಬೆಳಿಗ್ಗೆದ್ದು ನೆನೀಬೇಕು, ನಾವು ಇದಕ್ಕೆ ಪೇಟೆಂಟ್ ಮಾಡುವುದಿಲ್ಲ ಅಂತ ಹೇಳಿದವರು. ಬಹಳ ಪ್ರಜ್ಞಾಪೂರ್ವಕವಾಗಿ ಅವರು ತೆಗೆದುಕೊಂಡಂಥ ನಿರ್ಧಾರ, ಇದು ಇಡೀ ಲೋಕಕ್ಕೆ ಉಪಕಾರ ಆಗುವಂಥದ್ದು, ನಾವು ತೆಗೆದುಕೊಳ್ಳುವುದಿಲ್ಲ ಅಂತೇಳಿ. ನಮ್ಮ ನಿಟಿಲೆ ಮಹಾಬಲೇಶ್ವರ ಭಟ್ ಅವರು ಕೂಡ ಹಾಗೆ, ಅವರ ಯಾವುದೇ ಒಂದು ಅನುಶೋಧನೆಗೆ ಅವರು ಪೇಟೆಂಟನ್ನು ಪಡೆದುಕೊಳ್ಳಿಲ್ಲ. ಇದೆಲ್ಲ ನೋಡಿ ರೈತರಲ್ಲಿ ಇರುವಂಥ ದೊಡ್ಡ ಗುಣ. ಆದರೆ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅವರ 50,000 ಅನುಶೋಧನೆಗಳ ಪಟ್ಟಿಯಲ್ಲಿ ಪೇಟೆಂಟ್ ಪಡೆದಂಥದ್ದು ಇದೆ. ಅದನ್ನು ಒಂದು 2 ಉದಾಹರಣೆ ಹೇಳ್ತೇನೆ ನಾನು. ಈಗ ಉದಾಹರಣೆಗೆ ಜಯಶೀಲನ್ ಅಂತ ಹೇಳುವವರು 1999 ಅಭಿವೃದ್ಧಿಪಡಿಸಿದಂಥ ಒಂದು ತೆಂಗಿನ ಸಿಪ್ಪೆ ಸುಲಿಯುವ ಯಂತ್ರ. ಈ ಮನುಷ್ಯ ತನ್ನ ಊರಿಗೆ ಬಂದು ತೆಂಗಿನಕಾಯಿ ವ್ಯಾಪಾರಕ್ಕೆ ಶುರು ಮಾಡಿದರು. ಅವರಿಗೆ ತೆಂಗಿನಕಾಯಿ ಸಿಪ್ಪೆ ಸುಲಿಯುವುದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಕೊನೆಗೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಇರಲೇಬೇಕಂತೇಳಿ ಅವರು ಅದರ ಹಿಂದೆ ಬಿದ್ದರು. ಸುಮಾರು 8 ಅವರು ಹಠಕ್ಕೆ ಬಿದ್ದು ಬೇರೆ ಬೇರೆ ವಿನ್ಯಾಸಗಳನ್ನು ಪರಿಶೀಲನೆ ಮಾಡಿ ಕೊನೆಗೆ ಒಂದು ಮಾಡೆಲನ್ನು ಅಭಿವೃದ್ಧಿಪಡಿಸಿದರು. ಅದಕ್ಕೆ ಕೊನೆಗೆ 1.5 HP ಒಂದು ಮೋಟರನ್ನು ಜೋಡಿಸಿದರು. ಅವರಿಗೆ ಒಬ್ಬ ಕೆಲಸಗಾರ ಗಂಟೆಗೆ 150 ತೆಂಗಿನಕಾಯಿ ಸುಲಿಯುವ ರೀತಿಯಲ್ಲಿ ಅವರಿಗೆ ಒಂದು ತೆಂಗಿನಕಾಯಿ ಸುಲಿಯುವ ಯಂತ್ರವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು 6 ಅವರು 6 ಘಟಕಗಳನ್ನು ಸೇರಿಸಿ ಒಂದು ಸಂಯುಕ್ತ ಯಂತ್ರವನ್ನು ಮಾಡಿದರು. 6 ಜನ ಒಟ್ಟಿಗೆ ಮಾಡುವಂಥದ್ದು ಅಂದರೆ ಒಂದು ದಿವಸದಲ್ಲಿ ಸಾಧಾರಣ 7,500 ತೆಂಗಿನಕಾಯಿ ಸುಲಿಯಲಿಕ್ಕೆ ಆಗ್ತದೆ 6 ಜನಕ್ಕೆ. ಅದನ್ನು ಅವರು ಈಗ ತುಂಬ ಅಭಿವೃದ್ಧಿಪಡಿಸಿದ್ದಾರೆ. ಆರಂಭದಲ್ಲಿ ಅವರ ಯಂತ್ರಕ್ಕೆ ಸುಮಾರು 15,000 ರೂಪಾಯಿ ಇತ್ತು. ಇದಕ್ಕೆ ಸೇವಾ ಅನ್ನೋ ಒಂದು ಸಂಸ್ಥೆಯ ಸಹಾಯದಿಂದ ಅವರು ಪೇಟೆಂಟ್ ಪಡೆದುಕೊಂಡಿದ್ದಾರೆ. ಇನ್ನೊಂದು ಇಂಥದ್ದೇ ಯಂತ್ರ ಯಾವುದಂತ ಹೇಳಿದರೆ, ಆಯ್ತಾ, ಹತ್ತಿ ಎಳೆ ತೆಗೆಯುವಂತಹ ಯಂತ್ರ. ಇದನ್ನು ಅಭಿವೃದ್ಧಿಪಡಿಸಿದವರು ಗುಜರಾತಿನ ಮನ್ಸುಖ್ ಭಾಯ್ ಪಟೇಲ್ ಅಂತೇಳಿ. ಅವರಿಗೆ 2003 USA ದೇಶದ ಪೇಟೆಂಟ್ ಸಿಕ್ಕಿತು. ಅಲ್ಲಿ ಅಮೆರಿಕನ್ USA ಪೇಟೆಂಟ್ ಆ್ಯಂಡ್ ಕಾಪಿರೈಟ್ ಅಥಾರಿಟಿ ಅಂತೇಳಿದೆ, ಅವರು ಕೊಟ್ಟದ್ದು. ನಾನು ಇದು 2 ಯಾಕೆ ಹೇಳಿದೆ ಅಂತೇಳಿದರೆ, ನಾವು ಇವರೆಲ್ಲ ಗ್ರಾಮೀಣ ಜನರು, ಇವರಿಗೆ ತಂತ್ರಜ್ಞಾನ ಏನು ಗೊತ್ತು ಅಂತೇಳಿ ಹೇಳುವ ಹಾಗೆ ಇಲ್ಲ. ನಮ್ಮ ದೇಶದ ಮಟ್ಟದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮೇತ ಒಂದು ಪೇಟೆಂಟ್ ಪಡೆಯುವಂತಹ ಗುಣಮಟ್ಟದ ಅನುಶೋಧನೆಗಳನ್ನು ಇವರು ಮಾಡಿದ್ದಾರೆ. ಇನ್ನು ಕೊನೆಯದಾಗಿ ಒಂದು ಇಬ್ಬರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ. ನೋಡಿ, ಒಬ್ಬರು ಶಿವರಾಜ್ ಅನ್ನುವ ಒಂದು ಯಂತ್ರವನ್ನು, ಆ ಯಂತ್ರದ ಹೆಸರು ಶಿವರಾಜ್, ಅಭಿವೃದ್ಧಿಪಡಿಸಿದಂತಹ ಶ್ಯಾಮರಾವ್ ಪರಹಾಟೆ ಅಂತೇಳಿ. ಇವತ್ತು ಪರಹಾಟೆ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ಅದು ಹೆಸರು ಮಾಡಿದೆ. ಯಾಕೆಂತ ಹೇಳಿದರೆ, ಇವರು ಶಾಲೆಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಮೇಸ್ಟರ್ ಬಂದು ಹೇಳಿದಾಗ ಅವರ ಅಪ್ಪ ಹೇಳಿದ್ರು, ಆಯ್ತು ನಿನಗೆ ಶಾಲೆಗೆ ಹೋಗ್ಲಿಕ್ಕೆ ಆಸಕ್ತಿ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀನು ವಾಚ್ ರಿಪೇರಿ ಕಲಿ ಅಂತ ಇವರನ್ನ ವಾಚ್ ರಿಪೇರಿಗೆ ಹಾಕಿದ್ರು. ಇವರೊಂದು 20 ವರ್ಷ ವಾಚ್ ರಿಪೇರಿ ಕಲಿತಾ ಕೊನೆಗೆ ತನ್ನದೇ ಒಂದು ಕಾರ್ಯಾಗಾರವನ್ನು ಸ್ಥಾಪನೆ ಮಾಡಿದ್ರು. ಇವತ್ತು ಅಲ್ಲಿ ಸಾಧಾರಣ 1,500 ಜನ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವ್ರದ್ದು ಏನಂತ ಹೇಳಿದ್ರೆ ನೋಡಿ, ಒಬ್ಬ ಶಾಲೆಗೆ ಹೋಗಿ SLC ಸಮೇತ ಮಾಡದಂತ ಒಬ್ಬ ವ್ಯಕ್ತಿ ಇವತ್ತು ಜಗತ್ತಿನಲ್ಲಿ ಹೆಸರುವಾಸಿಯಾದಂತಹ ಒಂದು ಕಂಪನಿ ಥರ್ಮ್ಯಾಕ್ಸ್ ಅನ್ನುವಂತ ಒಂದು ಕಂಪನಿಗೆ ಅವರ ಒಂದು ಯಂತ್ರಕ್ಕೆ ಇವರು ಮಾಡಿದಂತಹ ಒಂದು ಬಿಡಿಭಾಗವನ್ನು 5 ವರ್ಷ ಇವರು ನಿರಂತರವಾಗಿ ಸಪ್ಲೈ ಮಾಡಿದ್ದಾರೆ. ನೋಡಿ, ಆ ಕಂಪನಿ ಇವರಿಂದ ತಗೊಳ್ಬೇಕಂತ ಹೇಳಿದರೆ ಅದು ಎಂಥ ಗುಣಮಟ್ಟ. ಇವರಿಗೆ ರಾಷ್ಟ್ರೀಯ ಅನುಶೋಧನಾ ಪ್ರತಿಷ್ಠಾನದವರು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಥವಾ ಜೀವಮಾನದ ಸಾಧನೆಯ ಪ್ರಶಸ್ತಿ ಅಂತ ಹೇಳಿ ಕೊಟ್ಟದ್ದು ಮೊದಲನೆಯದಾಗಿ ಇವರಿಗೆ ಕೊಟ್ಟದ್ದು ಶ್ಯಾಮರಾವ್ ಪರಹಾಟೆಗೆ. ಯಾಕಂತ ಹೇಳಿದ್ರೆ ಅವರು ಅಭಿವೃದ್ಧಿ ಪಡಿಸಿದಂತಹ ಶಿವರಾಜ್ ಅನ್ನುವಂಥ ಯಂತ್ರ, ಅದರದ್ದು ಬೆಲೆ ಸುಮಾರು 15,000 ರೂಪಾಯಿ. ಅದು ಕೃಷಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತದೆ, ಉಳುಮೆಯನ್ನು ಮಾಡ್ತದೆ, ಬಿತ್ತನೆಯನ್ನು ಮಾಡ್ತದೆ, ಕುಂಟೆ ಹೊಡಿತದೆ, ಕಳೆಯನ್ನು ಸಮೇತ ಕೀಳ್ತದೆ. ಹೀಗೆ 4 ಕೆಲಸಗಳನ್ನು ಅದು ಬೇರೆ ಬೇರೆ ಬೆಳೆಗೆ ಅನುಕೂಲ ಆಗುವ ಹಾಗೆ ಎಲ್ಲ ಹೊಂದಾಣಿಕೆಗಳನ್ನು ಅದರಲ್ಲಿ ಮಾಡಿಕೊಳ್ಬಹುದು. ಬಹಳ ಅದ್ಭುತವಾದಂಥ ಒಂದು ಯಂತ್ರ ಅದು. ಈ ಇನ್ನೊಬ್ಬರು ನೋಡಿ, ಗುರುಚರಣ್ ಸಿಂಗ್ ಪ್ರಧಾನ್ ಅಂತ ಹೇಳುವವರು. ಇವರದ್ದು ಒಂದು ವಿಶೇಷ ಏನಂತ ಹೇಳಿದ್ರೆ, ಇವರು ಒಂದು ಮೇಸ್ಟರ್ ಆಗಿದ್ದರು, ಚರಿತ್ರೆ ಹಿಸ್ಟ್ರಿದು ಪಾಠ ಮಾಡ್ತಾ ಇದ್ರು. 37 ವರ್ಷ ಪಾಠ ಮಾಡಿದ ನಂತರ ಊರಿಗೆ ಬಂದರು. ಇವರು ಒರಿಸ್ಸಾದ ಒಂದು ಹಳ್ಳಿಯಲ್ಲಿ ಇರುವವರು, ಸುಂದರ್ಗರ್ ಜಿಲ್ಲೆಯಲ್ಲಿ. ಯಾಕಂದ್ರೆ ಅವರ ತಂದೆದು ಸ್ವಲ್ಪ ಜಮೀನಿತ್ತು, ಅದನ್ನು ನೋಡಿಕೊಳ್ಳುವಂತ. ಇವರಿಗೆ ಬಂದ ನಂತರ ಸಮಸ್ಯೆ ಗೊತ್ತಾಯಿತು. ಈ ಅಪ್ಪನ ಕಾಲದಲ್ಲಿ ತುಂಬ ಕೃಷಿ ಕಾರ್ಮಿಕರು ಇದ್ರು, ಈಗ ಬಹಳ ಕಡಿಮೆ ಕೃಷಿ ಕಾರ್ಮಿಕರು. ಏನು ಮಾಡೋದಪ್ಪ, ಕೆಲವು ಯಂತ್ರಗಳನ್ನು ಉಪಯೋಗಿಸುವಂತ ಒಂದೊಂದೇ ಯಂತ್ರಗಳನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದರು. ಕೊನೆಗೆ ಅವರಿಗೆ ಕಂಡಿತು, ಇದು ಒಂದೊಂದಕ್ಕೆ ಒಂದೊಂದು ಯಂತ್ರ, ಕಳೆ ಕೀಳಲಿಕ್ಕೆ ಒಂದು ಯಂತ್ರ, ಮೇವು ಕತ್ತರಿಸಲಿಕ್ಕೆ ಒಂದು ಯಂತ್ರ, ಯಾಕೆ ಹಲವಾರು ಯಂತ್ರಗಳನ್ನು ಒಂದೇ ಯಂತ್ರದ ಮೂಲಕ ಚಾಲು ಯಾಕೆ ಮಾಡಬಾರ್ದು ಅಂತೇಳಿ ಶುರು ಮಾಡಿದರು. ಇವತ್ತು ಅವರು ಅಭಿವೃದ್ಧಿಪಡಿಸಿದಂತಹ ಯಂತ್ರದ ಹೆಸರು ನವರತ್ನ ಅಂತೇಳಿ. ಈ ನವರತ್ನ ಯಂತ್ರ 10 ಕೆಲಸಗಳನ್ನು ಮಾಡ್ತದೆ. ಇದು ಒಂದು ಸೈಕಲ್ನಷ್ಟು ರೂಪದಲ್ಲಿದೆ, ಸೈಕಲ್ನ ರೂಪದಲ್ಲಿದೆ. ಇದಕ್ಕೆ ಅವರು ಪುಲ್ಲಿಗಳನ್ನು, ಬೆಲ್ಟ್ಗಳನ್ನು, ಅಸೆಂಬ್ಲಿಗಳನ್ನೆಲ್ಲ ಜೋಡಿಸಿ ಅಂತೂ ಕೊನೆಯಲ್ಲಿ ಕೆಲವು ಜೋಡಣೆಗಳನ್ನು ಮಾಡಿಕೊಂಡ್ರೆ ನೋಡಿ, ಅದರಿಂದ ನೀರು ಎತ್ತಲಿಕ್ಕೆ ಆಗ್ತದೆ. ಗಂಟೆಗೆ ಸಾಧಾರಣ 250 ಲೀಟರ್ ನೀರು ಎತ್ತುತ್ತದೆ. ಅದೇ ಯಂತ್ರದಿಂದ ಮೇವು ಕತ್ತರಿಸಲಿಕ್ಕೆ ಆಗ್ತದೆ. ಸುಮಾರು 100 ಕಿಲೋದಷ್ಟು ಮೇವನ್ನು ಒಂದು ಗಂಟೆಗೆ ಕತ್ತರಿಸಿ ಹಾಕ್ಬೋದು. ಆಯ್ತಾ, ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಆಗ್ತದೆ. 6 ಯೂನಿಟ್ ಇದು ಡೈನಮೋನ ಇದಕ್ಕೆ ಜೋಡಿಸಿದರೆ ಅದು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಆ ವಿದ್ಯುತ್ತನ್ನು ಬ್ಯಾಟರಿ ಚಾರ್ಜ್ ಮಾಡಲಿಕ್ಕೆ ಅಥವಾ ಬಲ್ಬ್ಗಳನ್ನು ಉರಿಸಲಿಕ್ಕೆ ಉಪಯೋಗಿಸ್ಕೊಳ್ಬಹುದು. ಇದೇ ಯಂತ್ರ ಇನ್ನೊಂದು ಅಟ್ಯಾಚ್ಮೆಂಟನ್ನು ಸೇರಿಸಿದಾಗ ಯಾವುದೇ ಸಾಧನಗಳನ್ನು, ಕತ್ತಿ ಅಥವಾ ಚೂರಿ ಇದನ್ನೆಲ್ಲ ಹರಿತ ಮಾಡಲಿಕ್ಕೆ ಅದರಿಂದ ಸಾಧ್ಯ ಆಗ್ತದೆ. ಮರದ ತುಂಡುಗಳನ್ನು ಇಲ್ಲಿ ಕತ್ತರಿಸಲಿಕ್ಕೆ ಸಮೇತ ಈ ಯಂತ್ರದಿಂದ ಆಗ್ತದೆ. ಬ್ಲೇಡು ಜೋಡಿಸಿಕೊಂಡ್ರೆ ಆಯಿತು. ಇದರಿಂದ ತೆಂಗಿನಕಾಯಿ ಸಿಪ್ಪೆ ಸುಲಿಲಿಕ್ಕೆ ಆಗ್ತದೆ. ಧಾನ್ಯವನ್ನು ಗಾಳಿಗೆ ತೂರಿ ಶುಚಿ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಭತ್ತದ ತೆನೆಯಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸಲಿಕ್ಕೆ ಈ ಯಂತ್ರದ ಮೂಲಕ ಆಗ್ತದೆ. ಅದೇ ರೀತಿಯಲ್ಲಿ ನೆಲಗಡಲೆ ಗಿಡದಿಂದ ನೆಲಗಡಲೆ ಕಾಯಿಗಳನ್ನು ಸಮೇತ ಬೇರೆ ಮಾಡಲಿಕ್ಕೆ ಆಗ್ತದೆ. ಹಸಿರು ಹುಲ್ಲನ್ನು ಕತ್ತರಿಸಲಿಕ್ಕೆ ಆಗ್ತದೆ. ಒಂದು ಯಂತ್ರ 10 ಕೆಲಸ ಮಾಡ್ತದೆ. ಇವರ ಉದಾಹರಣೆ ನಾನು ಕೊಟ್ಟದ್ದು ಯಾಕೆಂತ ಹೇಳಿದರೆ ನೋಡಿ, ಯಾವುದೋ ಒಂದು ಬೇರೆ ಕ್ಷೇತ್ರದಲ್ಲಿ ಡೊಮೇನ್ ಅಂತ ಹೇಳ್ತೇವೆ ಅಂದರೆ ಇವರು ಶಾಲೆಯ ಮೇಸ್ಟರ್ ಆಗಿದ್ದವರು. ಕೊನೆಗೆ ನಿವೃತ್ತಿಯ ನಂತರ ಅವರು ಅವರ ಮನಸ್ಸಿಗೆ ಬಂದ ಯೋಚನೆಗಳನ್ನು ಬೆಂಬತ್ತಿ ಹೋಗಿ ನೋಡಿ, ಸುಮಾರು 5 ವರ್ಷದಲ್ಲಿ ಒಂದು ಅದ್ಭುತವಾದಂತಹ ನವರತ್ನ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದು ಕೃಷಿಗೆ ಸಂಬಂಧಿಸಿದ 10 ಕೆಲಸಗಳನ್ನು ಮಾಡ್ತದೆ. ಇವರೆಲ್ಲ ಯಾಕೆ ಮುಖ್ಯ ಆಗ್ತಾರೆ ಅಂತ ಹೇಳಿದರೆ, ಇವರಿಗೆ ಯಾವುದೇ ಒಂದು ಸಂಶೋಧನಾ ಕೇಂದ್ರದಲ್ಲಿ ಇರುವ ಹಾಗೆ ಇವರಿಗೆ ಲಕ್ಷಗಟ್ಟಲೆ ರೂಪಾಯಿಗಳ ಅನುದಾನ ಇರುವುದಿಲ್ಲ. ಇವರೆಲ್ಲ ಹೆಚ್ಚಿನವರು ಗುಜರಿ ಸಾಮಾನನ್ನು ತಂದು ಅದರಿಂದಲೇ ಈ ಯಂತ್ರಗಳನ್ನು ಅಭಿವೃದ್ಧಿಪಡಿಸಿದವರು. ಎರಡನೇದಾಗಿ, ಇವರಿಗೆ ಸಹಾಯಕ ಸಿಬ್ಬಂದಿಗಳು ಇರುವುದಿಲ್ಲ. ಇವರೆಲ್ಲ ಕೇವಲ ಒಂದು ಛಲದಿಂದ, ನಮ್ಮ ಸಮಸ್ಯೆನ ನಾವು ಪರಿಹಾರ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ಅದರ ಬೆನ್ನು ಬಿದ್ದು ಇಂಥ ಅದ್ಭುತವಾದಂಥ ಯಂತ್ರಗಳನ್ನು ಮಾಡಿದ್ದಾರೆ. ಇದರಲ್ಲಿ ಹಲವಾರು ಯಂತ್ರಗಳನ್ನು ಇವತ್ತು ಕೆಲವು ಕಂಪನಿಗಳು ಅದನ್ನು ಖರೀದಿ ಮಾಡಿ ಅದರ ವಿನ್ಯಾಸವನ್ನು ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡಿ ದೇಶದಲ್ಲಿ ಲಕ್ಷಗಟ್ಟಲೆ ರೈತರಿಗೆ ಅದನ್ನು ಒದಗಿಸಲಿಕ್ಕೆ ಇವತ್ತು ಕಾರಣ ಆಗಿದ್ದಾರೆ. ಇವರಿಗೆಲ್ಲ ನಾವು ಒಂದು ಧನ್ಯವಾದ, ದೊಡ್ಡ ಧನ್ಯವಾದವನ್ನು ಖಂಡಿತವಾಗಿ ಹೇಳಲೇಬೇಕು. ಬಹಳ ಸಂತೋಷ ಅಡ್ಡೂರು ಕೃಷ್ಣರಾವ್ ಅವರೇ. ಈ ಕೃಷಿ ಯಾಂತ್ರೀಕರಣ ಎನ್ನುವಂತಹದ್ದು ಯಾವುದೋ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಆಗುವಂತಹ ಒಂದು ಕೆಲಸ ಅಲ್ಲ. ಇದರ ಬದಲಿಗೆ ರೈತರ ಹೊಲದಲ್ಲಿ, ಜಮೀನಿನಲ್ಲಿ ಸಮಸ್ಯೆಯನ್ನು ಅರಿತುಕೊಂಡು ಅಭಿವೃದ್ಧಿಪಡಿಸಿರುವಂತಹ ಯಂತ್ರಗಳು, ಸಾಧನಗಳು ಇವು. ಇವೆಲ್ಲದರ ಬಳಕೆಯ ಅನುಭವವನ್ನು ಕೂಡ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಯಾಂತ್ರೀಕರಣದ ಅನುಭವ ಕುರಿತು

ಬಿತ್ತನೆ ಬೀಜ ಒಂದು ಎಕರೆಗೆ ಸುಮಾರು 2-3 ಕಿಲೋದಷ್ಟು ಸಾಕಾಗ್ತದೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸುಮಾರು 25 ಕಿಲೋದಷ್ಟು ಒಂದು ಎಕರೆಗೆ ಬೇಕಾಗ್ತದೆ. ಕಡಿಮೆ ನೀರನ್ನ ಬಳಸಿದ್ರೆ ಸಾಕು, ಉತ್ತಮ ಬೇರುಗಳ ಬೆಳವಣಿಗೆ ಆಗ್ತದೆ. ಇದರಿಂದ ಪೋಷಕಾಂಶಗಳ ಹೀರುವಿಕೆಯ ಸಾಮರ್ಥ್ಯವು ಕೂಡ ಹೆಚ್ಚಳ ಆಗ್ತದೆ. ಹೆಚ್ಚಿನ ಮರಿ ಹೊಡೆಯುವಂತಹದ್ದು ಅಥವಾ ತೆಂಡೆ ಹೊಡೆಯುವಂತಹದ್ದು ಅಂದರೆ ಪ್ರತಿ ಬುಡದಿಂದ ಸುಮಾರು 80 ಮರಿಗಳ ತನಕ ಪಡೆಯಬಹುದು. ಕಳೆಗಳ ನಿಯಂತ್ರಣಕ್ಕಾಗಿ ಕೋನೋವೀಡರ್ ಉಪಕರಣಗಳನ್ನು ಬಳಸುವುದರಿಂದ ಭೂಮಿಯ ಉತ್ತಮ ಉಸಿರಾಟ ಹಾಗೂ ಬೇರಿನ ಬೆಳವಣಿಗೆ ಉತ್ತಮವಾಗಿರುತ್ತದೆ. ತೆಂಡೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಉತ್ತಮ ತೆನೆಗಳು ಮತ್ತು ಕಾಳುಗಳು ಬರುತ್ತವೆ. ಕಾಳಿನ ತೂಕ ಮತ್ತು ಇಳುವರಿಯಲ್ಲೂ ಕೂಡ ಹೆಚ್ಚಳ ಉಂಟಾಗ್ತದೆ. ಕಡಿಮೆ ನೀರಿನ ಬಳಕೆಯಿಂದ ಮಣ್ಣು ಮತ್ತು ಪರಿಸರ ರಕ್ಷಣೆ ಆಗ್ತದೆ. ಶ್ರೀ ಪದ್ಧತಿಯಲ್ಲಿ ಕೆಲವೊಂದು ಕ್ರಮವನ್ನು ಅನುಸರಿಸಬೇಕು. ಕಡಿಮೆ ಬಿತ್ತನೆ ಬೀಜ ಅಂದರೆ 2-3 ಕಿಲೋದಷ್ಟು ಬಿತ್ತನೆ ಬೀಜ ಸಾಕು. ಕಡಿಮೆ ವಯಸ್ಸಿನ ಸಸ್ಯನ ನಾಟಿ ಮಾಡಬೇಕು, ಅಂದರೆ ಸುಮಾರು 8-14 ದಿವಸದ ಸಸಿಗಳನ್ನು ನಾಟಿಗೆ ಬಳಸಬೇಕು. ಸಸಿ ಕಿತ್ತ ತಕ್ಷಣ ಸುಮಾರು 1/2 ಗಂಟೆಯ ಒಳಗಡೆ ಜಾಗರೂಕತೆಯಿಂದ ಸಸಿಯನ್ನು ನಾಟಿ ಮಾಡಬೇಕು. ಪ್ರತಿ ಜಾಗಕ್ಕೆ ಅಥವಾ ಗುಣಿಗೆ ಒಂದೇ ಸಸಿಯನ್ನು ತೇಲು ನಾಟಿ ಪದ್ಧತಿಯಲ್ಲಿ